2 ಎಕರೆ 30 ಗುಂಟೆಯಲ್ಲಿ ಪೇರು ಬೆಳಿತೀನಿ ಸರ್. ಆಮೇಲೆ ಮಾಗನಿ, ಶ್ರೀಗಂಧ, ಆಮೇಲೆ ಈಗ ಹೂವು ಇಷ್ಟೆಲ್ಲ ಬೆಳೆಯತ್ತೀನಿ ಸರ್. ಈಗ ನೋಡಿದಾಗ ನಿಮ್ಮ ಮುಖ್ಯ ಬೆಳೆ ಪೇರುನೇ ಇದೆ, ಸಾಕಷ್ಟು ಸಸಿಗಳಿದೆ. ಎಷ್ಟು ಸಸಿಗಳಿದೆ? ಒಂದು 800 ಸಸಿ ಇದೆ ಸರ್ ಪೇರು ಸಸಿ ರೀ. ಆಮೇಲೆ ಒಂದು 200 ಶ್ರೀಗಂಧ ಸಸಿ ಐತೆ ಸರ್. ಒಂದು 750 ಮಹಾಗನಿ ಸಸಿ ಐತೆ ಸರ್. ಎಲ್ಲ ಸಸಿಗಳಾಗಿದೆ. ಎಷ್ಟು ವರ್ಷ ಆಗಿದೆ ಅವೆಲ್ಲ ಹಾಕಿ? ಅವೆಲ್ಲ ಹಾಕಿ ಈಗ 1 ವರ್ಷ 1.5 ವರ್ಷ ಆಯ್ತು ಸರ್. ಈಗ ಪೇರು ಯಾವೊಂದು ವೆರೈಟಿ ಬೆಳೀತಿದ್ದೀರಾ, ಅದನ್ನ ಹೇಗೆ ಕೃಷಿ ಮಾಡ್ತಾ ಇದ್ರ, ಅದ್ರ ಬಗ್ಗೆ ತಿಳಿಸಿ. ನಾನು VNR ಪೇರು ಸಸಿ ಮಾಡಿದ್ದೀನಿ ಸರ್. ನಾನು ಫಸ್ಟಿಗೆ ಅದ್ರ ನಾಟಿ ಮಾಡ್ಬೇಕಾದ್ರೆ 2x2 ಗುಂಡಿ ಹಾಕಿ ಅದ್ರೊಳಗ ಒಂದೊಂದು ಹೆಡಿಗೆ ಹೆಂಡಿ ಗೊಬ್ಬರ ಹಾಕಿ ಆ ಹೆಂಡಿ ಗೊಬ್ಬರ ತಂದು ಅದಕ್ಕಿಂತ ಮುಂಚೆ ಟ್ರೈಕೋಡರ್ಮ, ಸೋಡಾಮೊನಸು, PSB, KSP ಇವೆಲ್ಲ ಹಿಟ್ನಳ್ಳಿ ಫಾರ್ಮ್ ಇಂದ ತಂದು ಅದ್ರ ಜೊತೆ ಮಿಕ್ಸ್ ಮಾಡಿ ನಂತರ 1 ವಾರ 8 ದಿನ ಆದ ನಂತರ ಆ ಹೆಂಡಿ ಗೊಬ್ಬರ ಕುನಿಗೆ ಹಾಕಿ ಆಮೇಲೆ ಬೇವಿನ ತಪ್ಪಲ ಹಾಕಿ ಆಮೇಲೆ ಬೇವಿನ ಹಿಂಡಿ ಹಾಕಿ ಇಷ್ಟೆಲ್ಲ ಹಾಕಿ ಸಸಿ ನಾಟಿ ಮಾಡಿದ್ ಸರ್. ಸಸಿ ನಾಟಿ ಮಾಡಿದ ನಂತರ ನಾನು ಪ್ರತಿ ಡ್ರಿಪ್ ನಾಟಿ ಮಾಡಿದ್ ಸರ್. ಡ್ರಿಪ್ನಾಗ ಸಾವಯವ ಇವುಗಳನ್ನ ಬಳಸ್ತೇನೆ ಸರ್. ಈಗ ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, ಆಮೇಲೆ ಗೋನಂದ ಜಲ ಆಗಲಿ, ಇದನ್ನ ಬಳಸ್ಕೊತ ಬಂದಿನಿ ಸರ್. ಈಗ ಈ ಪೇರು ಸಸಿಗಳಿಗೆ ಎಷ್ಟು ವಯಸ್ಸಾಗಿದೆ? ಈಗ 1 ವರ್ಷ ಆಯ್ತು ಸರ್ ಪೇರು ಸಸಿ. ಈಗಾಗಲೇ ಫಲ ಕೊಡ್ತಿದೆ? ಅದು ಫಲ ಕೊಟ್ಟಿದೆ ಸರ್. ಈಗಾಗಲೇ 1,000 kg ಹೋಗಿದೆ ಸರ್. ಇನ್ನೂ ಫಲ ಇದೆ ಸರ್ ಸಾಕಷ್ಟು. ಈಗ ನೋಡಿದ್ರೆ ಎಲ್ಲೆಲ್ಲೂ ಕಾಯಿಗಳು ಬಿಟ್ಟಿದೆ, ಇದರ ಮಾರುಕಟ್ಟೆ ಹೇಗೆ ಮಾಡ್ತೀರಿ? ಇಲ್ಲೇ ಲೋಕಲ್ ಮಾರುಕಟ್ಟೆಯವರು ಬರಲಿ, ನಮ್ಮ ತೋಟಕ್ಕೆ ಬಂದ ಅವರ ಲೇಬರ್ಸ್ ಕರ್ಕೊಂಡ್ಬಂದು ಕಟಾವ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಸರ್. ಅಂದ್ರೆ ಇದರ ಇಳುವರಿ ಹೆಂಗಿದೆ? ಇಳುವರಿ ಚೆನ್ನಾಗಿದೆ ಸರ್. ಈಗ ಸಿಕ್ಕಾಪಟ್ಟಿ ಕಾಯಾಗಿದೆ ಸರ್. ಅದೇ ನಾವೇ ಸಸಿ ಸಣ್ಣದಾವು, ತೊಂದರೆ ಆಗ್ಬಾರ್ದು ತಿಳ್ಕೊಂಡು ಬೇಡವಾದ ಕಾಯಿಗಳನ್ನೆಲ್ಲ ತೆಗೆದಾಕಿ ಮಿನಿಮಮ್ ಒಂದು ಗಿಡಕ್ಕೆ 8-10 ಕಾಯಿ ಅಷ್ಟೇ ಇಟ್ಟು ಮಾಡಿದೆ ಸರ್. ಈಗಾದ್ರೂ ಸಾಕಷ್ಟು ಕಾಯಿ ಸರ್. ಅದು ಈಗ ನೀವು ಸಾವಯವ ಕೃಷಿ ಅಂತ ಹೇಳಿದ್ರೆ ಅದಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ, ಏನ್ ಮಾಡ್ತೀರಾ ಸಾವಯವ ಕೃಷಿಗೆ? ಸಾವಯವ ಕೃಷಿ ಅಂದ್ರೆ ಸರ್, ನಾನು ಮೊದಲಿಗೆ 2 ಆಕಳ ತಗೊಂಡಿನಿ ಸರ್. ಆಕಳ ತಂದು ಆ ಆಕಳದ ಸಗಣಿ ಮತ್ತು ಗೋಮೂತ್ರಗಳನ್ನ ಸಂಗ್ರಹ ಮಾಡ್ಕೊಳಕ್ ನಾನು ಸಪರೇಟ್ ಆಗಿ ತೊಟ್ಟಿ ಮಾಡ್ಕೊಂಡಿನಿ ಸರ್. ನಾನು ಆಕಳದ ಗೋಮೂತ್ರ ಎಲ್ಲಿ ಒಂದು ಹನಿನೂ ವೇಸ್ಟ್ ಆಗಲ್ಲ ಸರ್. ಪ್ರತಿಯೊಂದು ಬಂದು ಆ ಸಂಗ್ರಹ ತೊಟ್ಟಿಗೆ ಸಂಗ್ರಹ ಆಗತ್ತೆ ಸರ್. ಅದನ್ನ ತಗೊಂಡು ನಾನು ಗೋಮೂತ್ರ ಮತ್ತು ಸಗಣಿಯಿಂದ ಜೀವಾಮೃತ ತಯಾರು ಮಾಡ್ಕೋತೀನಿ ಸರ್. ಗೋಕೃಪಾಮೃತ ತಯಾರು ಮಾಡ್ಕೋತೀನಿ, ಗೋನಂದ ಜಲ ತಯಾರು ಮಾಡ್ಕೋತೀನಿ, ಡಿಕಂಪೋಸ್ ಮಾಡ್ಕೋತೀನಿ, ವೇಸ್ಟ್ ಡಿಕಂಪೋಸರ್ ನಾನೇ ತಯಾರು ಮಾಡ್ಕೋತೀನಿ. ಇವರೆಲ್ಲ ತಯಾರು ಮಾಡ್ಕೊಂಡು ಇವ್ರನ್ನ ಒಂದಾದ ನಂತರ ಒಂದು ಪ್ರತಿ ವಾರಕ್ಕೆ ಒಂದ್ಸರಿ ನಾನು ವೆಂಚೂರಿ ಮೂಲಕ ಡ್ರಿಪ್ಪಿಗೆ ಬಿಡ್ತೀನಿ ಸರ್. ಆಮೇಲೆ ಇದು ಡಿಕಂಪೋಸರ್ ಮತ್ತು ಗೋಕೃಪಾಮೃತ ಸ್ಪ್ರೇ ಕೊಡ್ತೀನಿ ಸರ್ ಗಿಡಗಳಿಗೆ. ಅಂದ್ಬಿಟ್ರೆ ಬೇರೆ ಯಾವ್ದು ಕೆಮಿಕಲ್ ನಾನು ಇನ್ನೂವರೆಗೂ ಸ್ಪ್ರೇ ಕೊಟ್ಟಿಲ್ಲ ಸರ್. ಕೀಟಬಾಧೆ ಏನಿಲ್ವಾ ಈ ಬೆಳೆಗೆ? ನಂದು ಗಿಡಕ್ಕೆ 1 ಕೀಟಬಾಧೆ ಇಲ್ಲ ಸರ್. ನಾವು ಸೋಲಾರ್ ಟ್ರ್ಯಾಪ್ ಮಾಡ್ಕೊಂಡಿನಿ ಸರ್ ಕೀಟಬಾಧೆ ಆಗ್ಬಾರ್ದು ಅಂತೇಳಿ. ಆಮೇಲೆ ಅದು ಕೀಟ ಇದಾಗ್ಬಾರ್ದು, ಪ್ರತಿಯೊಂದು ಕಾಯಿಗೂ ಫೋಮ್ ಮತ್ತು ಫೋಮ್ ಕವರ್ ಹಾಕೊಂಡ್ಬಿಟ್ಟಿರ್ತೀನಿ ಸರ್. ಹಿಂಗಾಗಿ ಅದಕ್ಕೆ ಹುಳ ಹೋಗಿ ಆ ಕಾಯಿ ಮೇಲೆ ಕುಂದ್ರಕ್ಕಾಗಲ್ಲ, ಅದನ್ನ ಕಚ್ಚಕ್ಕಾಗಲ್ಲ, ಹುಳಕ್ಕಾಗಲ್ಲ ಸರ್ ಕಾಯಿ. ಆ ಥರ ಮೇಂಟೈನ್ ಮಾಡಿ ಸರ್. ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ವಾರಕ್ಕೆ 1 ಸರಿ ಅಷ್ಟೇ ಕೊಡ್ತೀನಿ ಸರ್ ನಾನು ನೀರು. ನಮ್ದು ಇದು ಎರೆ ಮನೆಯಾಗಿರೋದ್ರಿಂದ ಗಿಡಗಳಿಗೆ ನೀರು ಭಾಳ ಅವಶ್ಯಕತೆ ಇರೋದಿಲ್ಲ ಸರ್. 1 ವಾರಕ್ಕೆ 1 ಸರಿ ನೀರು ಬಿಡ್ತೀನಿ ಸರ್. ಅದು ನೀರಿಂದ ಏನು ಭಾಳ ತೊಂದರೆ ಇಲ್ಲ ಸರ್. ಅದು ಕಡಿಮೆ ನೀರಿನ ಒಳಗೆ ನಾನು ವ್ಯವಸಾಯ ಮಾಡತ್ತೀನಿ ಸರ್. ಈ ನೀರಿನ ವ್ಯವಸ್ಥೆ ಏನಿದೆ ನಿಮಗೆ? ಬೋರ್ ಇದೆ ಸರ್, ಒಂದು 2.5 ಇಂಚ್ ಬೋರ್ ಇದೆ ಸರ್. ಅದರಿಂದ ತಂದು ಇಲ್ಲಿ ಒಂದು ಹೊಂಡ ಮಾಡಿದ್ದೀನಿ ಸರ್. ಆ ಹೊಂಡದಲ್ಲಿ ಮೀನನ್ನು ಬಿಟ್ಟಿನಿ ಸರ್. ಬೋರಿನಿಂದ ತಂದು ಹೊಂಡಕ್ಕೆ ಹಾಕಿರ್ತೀನಿ ಸರ್ ನೀರು. ಆ ಹೊಂಡದಿಂದ ಅದೇನು ಮೀನಿನ ವೇಸ್ಟ್ ಇಟ್ಟು ಬಂದಿದ್ದು ಮತ್ತೆ ತಿರುಗಿ ನಾನು ಬೆಳಗ್ಗೆ ಬಿಡಿಸ್ಕೋತೀನಿ ಸರ್. ನೀರಿನ ಜೊತೆ ಮೀನಿನ ವೇಸ್ಟ್ನು ಬರಂಗ. ಅಂದ್ರೆ ಸಾಕಷ್ಟು ಪೌಷ್ಟಿಕಾಂಶ ಗಿಡಗಳಿಗೆ ಸಿಗುತ್ತೆ? ಸಿಗ್ತದೆ ಸರ್, ಸಾಕಷ್ಟು ಸಿಗುತ್ತೆ ಸರ್. ಮೀನುಗಳು ಸಿಗುತ್ತೆ ಸರ್, ಮತ್ತೆ ಈ ಕೋಳಿಗಳಿಂದ ಸಾಕಷ್ಟು ಸಿಗುತ್ತೆ ಸರ್. ಕೋಳಿನೂ ಅದ ಸರ್, 100 ಜವಾರಿ ಕೋಳಿ ಇದೆ ಸರ್. ಹೌದು, ಸಾಕಷ್ಟು ಕೋಳಿಗಳು ಕಾಣಿಸ್ತಾ ಇದೆ. ಟರ್ಕಿ ಇದೆ, ನಾಟಿ ಕೋಳಿ ಇದೆ, ಚೀನಿ ಕೋಳಿ ಇದೆ. ಎಷ್ಟು ಕೋಳಿಗಳು ಸಾಕಿದ್ರ? 100 ಅದಾವ ಸರ್ ಅಷ್ಟು ಸೇರಿ. ಜವಾರಿ ಕೋಳಿ, ಟರ್ಕಿ ಕೋಳಿ, ಚೀನಿ ಕೋಳಿ, ಆಮೇಲೆ ಕಡಕ್ನಾಥ್ ಕೋಳಿ ರೀ, ಇಷ್ಟು ಸೇರಿ 100 ಕೋಳಿ ಇದಾವ ಸರ್. ಇವೆಲ್ಲ ಏನು ಮಾರಾಟಕ್ಕೆ ಇಲ್ಲ ತತ್ತಿಗೋಸ್ಕರ ಮಾಡ್ತೀರಾ? ಹೇಗೆ? ತತ್ತಿಗೋಸ್ಕರ ಕೆಲವೊಂದು ತಳಿ ಇದಾವ ಸರ್, ಮಾರಾಟಕ್ಕೋಸ್ಕರ ಕೆಲವೊಂದು ತಳಿ ಇದಾವೆ ಸರ್. ಆಲ್ರೆಡಿ ಇದ್ರ ಅದನ್ನ ಸ್ವಲ್ಪ ಬಹಳಷ್ಟಿಗೆ ಒಯ್ದಾರ ಸರ್ ಕೋಳಿ, ಮಾಂಸಕ್ಕಾಗಿ ಒಯ್ದಿರ್ತಾರೆ ಸರ್. ಯಾರು ಬಂದ್ರೆ ಕೊಟ್ಟಿರ್ತೀನಿ ಸರ್, ಇಲ್ಲಾಂದ್ರೆ ಈ ತತ್ತಿನ ಇಲ್ಲಿ ಮಾಡ್ಕೊಂಡು ಮಾಡ್ತೀವಿ ಸರ್. ತತ್ತಿನ ಒಯ್ತಾರೆ ಸರ್, 10-15 ರೂಪಾಯಿ ಒಂದು ತತ್ತಿ ಒಯ್ತಾರೆ ಸರ್ ಇಲ್ಲಿ ನಮ್ಮ ಊರಾಗ ಜನ. ದಿನಕ್ಕೆ ಎಷ್ಟು ತತ್ತಿ ಸಿಗುತ್ತೆ? ಒಂದು 20-30 ತತ್ತಿ ಸಿಗುತ್ತೆ ಸರ್. ಈಗ ಕೃಷಿ ಹೊಂಡ ಒಂದು ಮಾಡಿದೀರಾ, ಅಲ್ಲಿ ಮೀನು ಸಾಕಿದೀರಾ, ಸೊ ಅದರಿಂದ ಏನು ಲಾಭ? ಅದನ್ನೇನಾದ್ರು ಮಾರಾಟಕ್ಕೆ ಏನಾದ್ರು ಮಾಡ್ತೀರ? ಒಂದ್ಸರಿ ಮಾರಾಟ ಮಾಡಿದೀನಿ ಸರ್, 1,000 ಮಾರಾಟ ಮಾಡಿನ್ರಿ. ಒಂದು 98 kg ಆಯ್ತು ಸರ್. ಅದು 80 ರೂಪಾಯಿ ಪರ್ ಕೆಜಿ ಹಂಗೆ ಒಯ್ದ್ರೆ ಸರ್. ಅವರೇ ಬಂದಿದ್ರು, ತಾವೇ ಬಂದು ತಾವೇ ಬಲಿ ಹಾಕಿ ತಾವೇ ಹಿಡ್ಕೊಂಡು ತಾವೇ ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ಯಾರ ಸರ್. ಒಂದು 98 kg ಆಯ್ತು ಸರ್, 80 ರೂಪಾಯಿ ಕೆಜಿ ಹಂಗೆ ಒಯ್ದ್ರೆ ಸರ್. ಅಲ್ಲಿ ಯಾವ್ಯಾವ ಮೀನಿನ ತಳಿ ಸಕ್ಕೇರಿ? ಅಲ್ಲಿ ರೋಹು ಮತ್ತು ಕಟ್ಲ ಎಡದ ಸರ್. ಅಂದ್ರೆ ಎಷ್ಟಿದೆ ಮೀನುಗಳಿಗೆ ಸದ್ಯ? 4,000 ಮರಿ ಇದೆ ಸರ್. ಹಾ ಸರ್. ಈಗ ಇದಲ್ದೆ ಒಂದಷ್ಟು ಆಕಳನೂ ಇರಬೇಕಲ್ಲ? ಆಕಳ ಇದಾವ ಸರ್, 2 ಆಕಳ ಅದ ಸರ್. ಅವ್ ಎರಡು ಆಕಳ ಒಂದೊಂದು ಹೋರಿ ಕರು ಹಾಕ್ಯಾರ ಸರ್. ಅವ್ರು ಅಕ್ಕರಿಂದ ನಾನು ನಿರ್ವಹಣೆ ಮಾಡ್ಕೊತೀನಿ ಸರ್. ಸರ್, ನೀವು ಇದಲ್ದೆ ಶ್ರೀಗಂಧ ಬೇರೆ ಹಾಕಿದ್ದೀರಾ, ಜೊತೆಗೆ ಮಹಾಗನಿ ಇದೆ, ಇದಲ್ದೆ ಕೆಲವು ಹೂವಿನ ಸಸಿಗಳು ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಿ. ಈಗ ಪೇರು ಗಿಡಕ್ಕೆ ಮುಖ್ಯವಾಗಿ ಅದ ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕಂತ ಹೇಳಿದ ನಾನು ಜೇನು ಸಾಕಾಣೆ ಮಾಡೀನಿ ಸರ್. ಜೇನಿಗೆ ಸಾಕಷ್ಟು ಆಹಾರ ಬೇಕಂತಂದ್ರೆ ಹೂವು ಬೇಕು ಸರ್. ಅದಕ್ಕಾಗಿ ಪೇರುಗಿಡಕ್ಕೆ ಕೀಟಬಾಧೆ ತಪ್ಪಿಸೋ ಸಂಬಂಧ ಅತ್ತು ಸೇವಂತಿಗೆ ಹಚ್ಚಿನಿ ಸರ್. ಜೇನಿಗೆ ಆಹಾರ ಸಿಗಲಂತೂ ಸೇವಂತಿಗೆ ಹಚ್ಚಿನಿ ಸರ್. ಆ ಎರಡು ಉದ್ದೇಶಕ್ಕೂ ಅದು ಸರಿ ಆಗ್ತದೆ ಸರ್. ಆಮೇಲೆ ನಮಗೆ 80 ರೂಪಾಯಿ ಕೆಜಿ ಹಂಗೆ ಹೂವು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಸರ್. ಆ ಹೂವನ ಸರ್ ಒಂದು 50-60 ಕೆಜಿ ಆಲ್ರೆಡಿ ಹೋಗಿದೆ ಸರ್ ಹೂವು. ನಮಗೆ ಈ ಕಡೆ ಉತ್ಪನ್ನ ಆಕತ್ರಿ, ಆಮೇಲೆ ಗಿಡಗಳಿಗೆ ಪೂರಕವಾಗಿ ನಾವು ಹಾರ ಕೊಟ್ಟಂಗೆ ಆಕತ್ರಿ, ಜೇನು ಹುಳಕ್ಕೆ ಪೂರಕ ಹಾರ ಕೊಟ್ಟಂಗೆ ಆಕತ್ರಿ, ಮತ್ತೆ ಕೀಟಬಾಧೆ ತಪ್ಪಿಸಿದಂಗೆ ಆಕತ್ರಿ. ಕೀಟ ಹೋಗಿ ನೇರವಾಗಿ ನಮ್ಮ ಕಾಯಿ ಮೇಲೆ ಕುಂದ್ರ ಬದಲಿ ಆ ಹೂವಿನ ಮೇಲೆ ಹೋಗಿ ಕೂತ್ಬಿಡ್ತೈತ್ರಿ ಆಕರ್ಷಣೆ ಆಗಿ. ಹಿಂಗಾಗಿ ನನಗೆ ಕೀಟಬಾಧೆ ತಪ್ಪಿಸಿದಂಗೆ ಆಕತ್ತೆ ಸರ್. ಅದೊಂದು ಅನುಕೂಲ ಜೇನು ಸಾಕಣೆಯಿಂದ. ಎಷ್ಟು ಜೇನುಗೂಡು ಸಾಕಿರಿ? 2 ಜೇನುಗೂಡು ತಂದಿನಿ ಸರ್. ಈಗ ನಾನು ಫುಲ್ ಹುಳ ಇದ್ದಿದ್ರಿ, ಆಮೇಲೆ ಈಗ ಮತ್ತೆ 2 ಖಾಲಿ ಪೆಟ್ಟಿಗೆ ತಗೊಂಡ್ಬಂದಿನಿ ಸರ್. ಈಗ ಅದನ್ನ ಡಿವೈಡ್ ಮಾಡ್ಕೊಂಡು ಮತ್ತೆ 2 ಹೋಗಿ 4 ಮಾಡ್ಕೋಬೇಕಾಗಿತ್ತು ಸರ್. ಸಾಕಷ್ಟು ಹುಳ ಆಗಿದೆ ಸರ್ ಅದರಲ್ಲಿ, ಅದನ್ನ ತೆಗೆದು ಮತ್ತೆ 4 ಪೆಟ್ಟಿಗೆ ಮಾಡ್ಕೋಬೇಕು ಸರ್. ಈಗ ಶ್ರೀಗಂಧದ ಸಸಿ ಹಾಕಿದ್ದೀರಾ, ಅದರ ಬಗ್ಗೆ ಹೇಳೋದಾದ್ರೆ ಎಷ್ಟು ಹಾಕಿದ್ದೀರಾ, ಅದರ ನಿರ್ವಹಣೆ ಹೇಗೆ ಮಾಡ್ತೀರಿ? ಈಗ ಒಂದು 200 ಶ್ರೀಗಂಧ ಸಸಿ ಅದಾವ ಸರ್. ಶ್ರೀಗಂಧ ಸಸಿ ಅಂತಂದ್ರೆ ಒಬ್ಬ ರೈತ ಡೆಪಾಸಿಟ್ ಇಟ್ಟಂಗೆ, ಯಾಕೆ ಈಗ ನಮ್ಗೆ ವಯಸ್ಸು ಇರ್ತೈತ್ರಿ, ಸಣ್ಣ ಪುಟ್ಟ ಬೆಳೆ ಮಾಡ್ಕೊಂಡು ಅದರ ನಿರ್ವಹಣೆ ಮಾಡ್ಕೊಂಡು ಅದರಿಂದ ಬಂದಂತ ಉತ್ಪನ್ನ ಮಾಡ್ಕೊಂಡು ಹೋಗಕ್ ಬರ್ತೈತ್ರಿ. ಮುಪ್ಪಿನ ಟೈಮ್ನಾಗ ಆ ಶ್ರೀಗಂಧ ಸಸಿ ನಮ್ಗೆ ಒಂದು ಒಳ್ಳೆ ದೊಡ್ಡ ಡೆಪಾಸಿಟ್ ಆಗಿ ನಮ್ಗೆ ರಿಟರ್ನ್ ಆಗ್ತದೆ ಸರ್. ನಾನು ಅದಕ್ಕೆ ವಿಶೇಷವಾಗಿ ನಿರ್ವಹಣೆ ಏನು ಮಾಡೋದಲ್ಲ ಸರ್, ಏನು ಪೇರು ಗಿಡಕ್ಕೆ ಏನು ಬಿಡ್ತೀನಲ್ರಿ, ಅದಕ್ಕೆ ಬಿಟ್ಟಿದ್ದು ಅದಕ್ಕೆ ಹೋಗಿರ್ತದೆ ಸರ್. ಅದು ತನ್ನ ತಲೆಗೆ ಅಗ್ದಿ ಕಪ್ಪು ಮಣ್ಣು ಅದ್ರಿ, ಅತ್ಯಂತ ಭಾರಿ ಸೊಗಸಾಗಿ ಬೆಳೆಯಾಗ್ತಾವೆ ಸರ್, ಕುಡಿದೇನು ತೊಂದರೆ ಇಲ್ಲ. ಮಹಾಗನಿ ಎಷ್ಟಿದೆ? ಮಹಾಗನಿ 750 ಸಸಿ ಇದೆ ಸರ್. ಪೇರು ಗಿಡದ ಮಧ್ಯದಲ್ಲಿ ಮಹಾಗನಿ ಮತ್ತು ಶ್ರೀಗಂಧ ಅರಣ್ಯ ಸಸಿ ಮಾಡೀನಿ ಸರ್. ತಪ್ಪಲ ಗಿಪ್ಪಲ ಸಿಗಲಿ, ನಮ್ಮ ಗಿಡಗಳಿಗೆ ಗೊಬ್ಬರ ಆಗಲಿ, ಮಣ್ಣಿಗೆ ಅಂತೇಳಿ. ಆಮೇಲೆ ಸಪರೇಟ್ ಒಂದು 1.25 ಎಕರೆ 1.5 ಎಕರೆ ಒಳಗೆ ಪೂರಾ ಮಹಾಗಣಿನ ಹಚ್ಚಿಬಿಟ್ಟಿನಿ ಸರ್. ಅಲ್ಲಿ 550 ಸಸಿ ಅದಾವ ಸರ್. ಈ ಪೇರು ಗಿಡದ ಮಧ್ಯದಲ್ಲಿ 200 ಅದಾವ ಸರ್. ಸಪರೇಟ್ ಮಹಾಗಣಿ 550 ಅದ ಸರ್. ಟೋಟಲ್ 750 ಮಹಾಗಣಿ ಅದಾವ ಸರ್. 750 ಅದ. ಅವೆಲ್ಲ ನೆಟ್ಟು ಎಷ್ಟು ದಿನ ಆಯ್ತು? ಎಲ್ಲ ನೆಟ್ಟು 1 ವರ್ಷನ ಆಯ್ತು ಸರ್. ಎಲ್ಲ 1 ವರ್ಷದ ಸಸಿ ಇದೆ. ಮತ್ತೆ ಇದಲ್ದೆ ಬೇರೆ ಏನು ಚಟುವಟಿಕೆ ಮಾಡ್ತೀರಿ? ನಾನು ಸೋಷಿಯಲ್ ಆಗಿ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತೀನಿ ಸರ್. ರೈತರ ಸಾವಯವ ಕಡೆ ಬರಬೇಕು. ಒಬ್ಬ ಅನ್ನದಾತ ಅನ್ಸ್ಕೊಂಡವ ಪ್ರತಿಯೊಬ್ಬರಿಗೆ ಅನ್ನನೇ ಕೊಡಬೇಕು ಹೊರತು ವಿಷ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಮೇನ್ ಇಂಟೆನ್ಷನ್ ರೀ. ಆಮೇಲೆ ನನ್ನ ಮೊದಲೇ ಮತ್ತು ಮಣ್ಣು ಉಳಿಬೇಕು, ಯಾಕಂದ್ರೆ ಈಗ ಸದ್ಯಕ್ಕೆ ಸಾಕಷ್ಟು ಪ್ರಮಾಣದ ರಾಸಾಯನಿಕಗಳ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಬಹಳ ವೇಗದಾಗ ಹಾಳಾಗತ್ತದ ಸರ್. ನಮ್ದು ಬಹಳ ಒತ್ತಾಯದ ಕಳಕಳಿ ಏನಪ್ಪ ಅಂತಂದ್ರೆ ರೈತರೊಳಗೆ ನಮ್ಮ ಮಣ್ಣು ನಾವು ಉಳಿಸ್ಕೊಳ್ಳೋಣ, ಆ ಮಣ್ಣಿಂದ್ರೆ ನಮ್ಮ ಬದುಕು, ಆ ಮಣ್ಣು ನಾವು ಹಾಳು ಮಾಡ್ಕೊಂಡಿವ ನಾಳೆ ನಮ್ಮ ಬದುಕಕ್ಕೆ ಚಾನ್ಸೇ ಇಲ್ಲ. ಯಾವುದೇ ರೀತಿ ನಮ್ಗೆ ಆಹಾರ ಸಿಗಕ್ಕೆ ಅವಕಾಶನೇ ಇಲ್ಲ, ಆಹಾರದ ಕೊರತೆ ಮುಂದೆ ಉಂಟಾಗಬಾರ್ದು ಅಂತಕ್ಕಂಥ ಕಾರಣದಿಂದ ನಾವು ಈಗ ನಮ್ಮ ಜಮೀನ್ದಲ್ಲಿದ್ದಂಥ ಮಣ್ಣನ್ನು ನಮ್ಮ ಫಲವತ್ತತೆಯನ್ನು ಉಳಿಸ್ಕೊಂಡೇವು ಅಂದ್ರೆ ನಮ್ಮ ಮಾನವ ಜನಾಂಗಕ್ಕೆ ಅನ್ನ ಕೊಡ್ತಕ್ಕಂಥ ಶಕ್ತಿ ರೈತಿಗೆ ಉಳಿತೈತಿ ಅಂತಕ್ಕಂಥದ್ದು ಕಳಕಳಿ ಸರ್. ಅಷ್ಟೇ ಅಲ್ಲ, ಇದಕ್ಕೆ ಮಣ್ಣನ್ನು ಉಳಿಸಬೇಕಾದ್ರೆ ರೈತರೆಲ್ಲ ಸಾವಯವ ಕೃಷಿ ಕಡೆ ಒಲವು ತೋರಿಸಬೇಕು. ಸೊ ಇದಕ್ಕೆ ನಮ್ಮ ರೈತರಿಗೆ ಏನ್ ಹೇಳ್ತೀರಿ? ನಾನು ರೈತರಿಗೆ ಹೇಳೋದು ಒಂದೇ ಸರ್, ಈಗ ನಾವು ರಾಸಾಯನಿಕ ಬಳಸೋದು ಉದ್ದೇಶ ಅಂದ್ರೆ ನಮ್ಗೆ ಇನ್ನಷ್ಟು ದುಡ್ಡು ಬರಲಿ, ಸಾಕಷ್ಟು ಹಣ ಸಿಗಲಿ ಅಂತಕ್ಕಂಥ ಕಾರಣಕ್ಕೆ. ನಮ್ಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟರು ಸಾಕಾಗಲ್ಲ ಸರ್, ಯಾಕಂದ್ರೆ ಆಸೆಗೆ ಮಿತಿ ಇಲ್ಲ ಸರ್. ನಾವು 100 ಕೋಟಿ ಕೊಟ್ಟರು ಸಾಕಣೋದಿಲ್ಲ, 1000 ಕೋಟಿ ಕೊಟ್ಟರು ಸಾಕಣೋದಿಲ್ಲ. ಅದಕ್ಕಾಗಿ ನಮ್ಗೆ ಬದುಕಕ್ಕಂತೂ ಯಾವುದೇ ರೀತಿ ತೊಂದರೆ ಇರಲ್ಲ ಸರ್ ರೈತರಿಗೆ ಬದುಕಕ್ಕೆ. ನಾವು ಹೆಚ್ಚು ಬೆಳಿಬೇಕು, ಹೆಚ್ಚು ರೊಕ್ಕ ಮಾಡಬೇಕು ಅನ್ನೋ ಒಂದು ಒಂದೇ ಒಂದು ದುರಾಶೆಯಿಂದ ಈಗ 1 ಚೀಲ ಹಾಕೋರು 4-5 ಚೀಲ 5-5 ಚೀಲ ಗೊಬ್ಬರಗಳ ಬಳಕೆ ಮಾಡಿ ಅಂಗಡಿ ಅವರು ಒಂದು 2 ML ಹಾಕಿ ಬಿಟ್ಟಿರತ್ತಂದ್ರೆ ಇವರು 5 ML ಹಾಕಿ ಕುಡಿತಾರೆ ಸರ್ ರೈತರು, ಯಾಕಂದ್ರೆ ಜಾಸ್ತಿ ಬರಲಿ ಚಲೋ ಬರಲಿ ಅನ್ನಕ್ಕಂತ ಉದ್ದೇಶದಿಂದ. ಅದು ಸಾಕಷ್ಟು ವಿಷ ಪ್ರಾಶನೆ ಆಗುತ್ತೆ ಸರ್. ನಾವು ಭೂಮಿಗೆ ವಿಷ ಕೊಡಕತ್ತೀವಿ, ನಾವು ಬೆಳೆತಕ್ಕಂಥ ಆಹಾರದಾಗೂ ವಿಷ ಕೊಡಾಕ್ತೀವಿ, ನಾವು ಬೇರೆಯವ್ರಿಗೆ ಕೊಡ್ತೀವಲ್ಲ, ನಾವು ಅನ್ನದಾತ ಆಗತ್ತಿಲ್ಲ ಸರ್, ಇವತ್ತಿನ ದಿವಸ ವಿಷದಾತ ತಗಾಕತ್ತೀವಿ, ನಾವು ವಿಷ ಕೊಡಾಕ್ತೀವೋ ಅಂತಕ್ಕಂಥ ಎಲ್ಲೋ ನಮ್ಮ ಕಲ್ಪನೆ ನನಗೆ ಮಾಡೈತೆ ಸರ್. ಉಳಿಕಿದವ್ರಿಗೆ ಏನೇನಾಗೈತೆ ಗೊತ್ತಿಲ್ಲ ಸರ್. ಅದಕ್ಕೆ ದಯಮಾಡಿ ಎಲ್ಲರೂ ಒಬ್ಬ ರೈತ ಅದಾವ ಅನ್ನದಾತನೇ ಆಗಬೇಕು ಹೊರತು ವಿಷದಾತ ಆಗಬಾರ್ದು ಅಂತಕ್ಕಂಥದ್ದು ಒಂದು ಒಕ್ಕರ್ಲ ಬೇಡಿಕೆ ಸರ್ ನಂದು. ಈಗ ಈ ಭಾಗದಲ್ಲಿ ನಾನು ನೋಡ್ದಂಗೆ ಈ ಹಣ್ಣು ಬೆಳೆಯೋದು ಕಡಿಮೆ, ಇಂಥದ್ರಲ್ಲಿ ಪೆರುನೇ ಯಾಕೆ ಇಲ್ಲಿ ಬೆಳೆದಿದ್ದೀರಿ? ಮೊಟ್ಟ ಮೊದಲಿಗೆ ಸರ್ ಸಾವಯವದಾಗ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ನಾನು ತೋಟ ಮಾಡೀನಿ ಸರ್. ಸಾವಯವದಾಗ ಮಾಡ್ಬೇಕಂತಂದ್ರೆ ಇದು ಕಬ್ಬ ಗಿಬ್ಬ ಹಚ್ಚಿದೇವು ಅಂತಂದ್ರೆ ಚಿಕ್ಕಪ್ಪಟ್ಟಿ ನೀರು ತಗೋತದೆ ಸರ್. ನೀರು ತಗೊಂಡ್ರು ನನ್ನ ಮಣ್ಣು ಹಾಳು ಮಾಡ್ದಂಗೆ ಸರ್. ನಾನು ಎಷ್ಟು ಜಾಸ್ತಿ ಮಣ್ಣಿಗೆ ನೀರು ಕೊಟ್ಟೆ ಅಂದ್ರೆ ಅದು ನೀರು ಜಾಸ್ತಿ ಕೊಡೋದ್ರಿಂದ ಮಣ್ಣು ಹಾಳಾಗ್ತೈತ್ರಿ. ಆಮೇಲೆ ಅದ್ರ ಜೊತೆ ಜೊತೆ ಸಾಕಷ್ಟು ಅದಕ್ಕೆ ಇದು ರೆಕಮೆಂಡೇಷನ್ ಮಾಡಿದ್ರಿ ಸರ್, ಗೊಬ್ಬರ ಹಾಕ್ಬೇಕು ಇಟ್ಟು ಹಾಕ್ಬೇಕು ತಕ್ಷಣ. ಅದಕ್ಕೆ ನಾನು ಗೊಬ್ಬರ ಹಾಕೋದು ಬೇಡ, ಆಮೇಲೆ ಅಷ್ಟು ನೀರು ಹಾಳು ಮಾಡೋದು ಬೇಡ, ಕಡಿಮೆ ನೀರಿನೊಳಗೆ ಸಾವಯವದೊಳಗೆ ಬರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಕಡಿಮೆ ಪರಿಶ್ರಮ, ನಂಗೆ ಪರಿಶ್ರಮ ಜಾಸ್ತಿ ಬಂದಿರಬಾರ್ದು. ಅದಕ್ಕಾಗಿ ನಾನು ಪೇರು ಸೆಲೆಕ್ಟ್ ಮಾಡ್ಕೊಂಡಿನಿ ಸರ್. ಪೇರು ಹಣ್ಣಿನಿಂದ ಸಾಕಷ್ಟು ಅನುಕೂಲ ಅದಾವು, ಮುಂದೆ ಒಳ್ಳೆ ರೇಟ್ ಬರ್ತೈತಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡೀನಿ ಸರ್. ಅದಕ್ಕೆ ನನಗೆ ಕಡಿಮೆ ನೀರಿನಾಗ ಸಾವಯವದಾಗ ನಾನು ಪೇರು ಗಡೆ ಎಲ್ಲ ಮೇಂಟೈನ್ ಮಾಡೀನಿ ಸರ್. ಇದೇ ರೀತಿ ಬೇರೆ ಬೆಳೆ ನನಗೆ ಮೇಂಟೈನ್ ಮಾಡೋಕ್ಕಾಗಿದ್ದಿಲ್ಲ ಸರ್. ಸಾವಯವದಾಗ ಆಮೇಲೆ ಕಡಿಮೆ ನೀರಿನಾಗ ಜಾಸ್ತಿ ನೀರು ಹೋಗ್ತಿತ್ತು ಸರ್. ಈಗ ಮಧ್ಯೆ ಮಧ್ಯೆ ಶ್ರೀಗಂಧದ ಸಸಿ ಇದೆ, ಮಹಾಗಣಿ ಇದೆ, ಇವೆಲ್ಲ ದೊಡ್ಡದಾದ್ಮೇಲೆ ಹೇಗೆ? ಈಗ ಅವು ಮಿನಿಮಮ್ ಒಂದು 10-15 ವರ್ಷಕ್ಕೆ ಸರ್ ಅವೆಲ್ಲ ನಮ್ಗೆ ಸಾಕಷ್ಟು ಆದಾಯವನ್ನು ಕೊಟ್ಟೋಗ್ತಾವ ಸರ್. ಯಾಕಂತಂದ್ರೆ ನಾ ಈಗ 4 ಈಗ ಪೇರುಡ ಹಚ್ಚಿನ ಸರ್. ಪೇರುಡ ಅಂತ ನಮ್ಗೆ 6 ತಿಂಗಳಿಗೊಂದ್ಸರಿ ನಮ್ಗೆ ಇನ್ಕಮ್ ಕೊಡ್ತದೆ ಸರ್. ಮಧ್ಯಾಹ್ನ ನಾವು ಯಾಕೆ ಅರಣ್ಯ ಸಸಿ ಹಚ್ಚಿನಂದ್ರೆ ಸರ್ ಈಗ ಸಾಕಷ್ಟು ಬದುವಿನ ಗಿಡ ಇದ್ರ ಬೆಳಿ ಬರಲ್ಲ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡ ಇದ್ದ ಗಿಡ ಎಲ್ಲ ಕಡದಾಗತ್ತ ಸರ್. ಈ ಗಿಡಗಳ ಸಂಖ್ಯೆ ಕಡಿಮೆ ಆಗೋದು ಪರಿಣಾಮವಾಗಿ ಸಾಕಷ್ಟು ನಮಗೆ ಮಳೆ ಕೊರತೆ ಆಗತ್ತೆ ಸರ್. ಈಗ ಒಂದು 2-3 ವರ್ಷ ನಿಮ್ಗೆ ನೋಡಾಗ್ತಾರೆ ಸರ್, ಸಾಕಷ್ಟು ಜನ ರೈತರು ಈಗ ಅಂತಾರೆ ಸರ್ ಮಳೆ ಆಗೋದಿಲ್ಲ ಮಳೆ ಆಗೋದಿಲ್ಲ ಅಂತೇಳಿ. ಮಳೆ ಯಾಕಾಗುದಿಲ್ಲ, ನಾನು ಗಿಡ ಬೆಳೆಸಬೇಕು, ರೈತ ಅದಾವ ಅರಣ್ಯ ಬೆಳೆಸಬೇಕು, ಅರಣ್ಯ ಪ್ರೋತ್ಸಾಹಿಸಬೇಕಂತಕ್ಕಂತ ಯಾರ ರೈತನ ಹತ್ರ ಕಲ್ಪನೆ ಇಲ್ಲ ಸರ್. ಅದಕ್ಕಾಗಿ ನಾನು ಏನ್ ಮಾಡೀನಿ ಸರ್, ನಾನು ಪ್ರತಿ 4 ಸಾಲ ನಡವರಕ್ಕೆ ಒಂದು ಅರಣ್ಯ ಸಸಿ ಸಾಲ ಹಚ್ಚೀನಿ ಸರ್. ಆ ಅರಣ್ಯ ಸಸಿ ಸಾಲಿನೊಳಗೆ ಒಂದು ಶ್ರೀಗಂಧ, ಒಂದು ಮಹಾಗನಿ, ಒಂದು ಶ್ರೀಗಂಧ, ಒಂದು ಮಹಾಗನಿ ಈ ರೀತಿ ಹಚ್ಕೋತೀನಿ ಸರ್. ಅದರಿಂದ ನಮಗೆ ವಾತಾವರಣಕ್ಕೆ ಒಳ್ಳೆಯ ಆಕ್ಸಿಜನ್ ಸಿಗ್ತದೆ ಸರ್. ನಾವು ಅರಣ್ಯ ಬೆಳೆಸಿದಂಗು ಆಕೈತ್ರಿ, ಆಮೇಲೆ ಅವು ಬಿದ್ದಂತ ತಪ್ಪಲದಿಂದ ನಮ್ಮ ಭೂಮಿ ಫಲವತ್ತೂ ಆಕೈತ್ರಿ, ಆಮೇಲೆ ಮುಂದೊಂದು ದಿನ ನಮ್ಗೆ ಅವು ಆದಾಯನು ಕೊಟ್ಟು ಹೋಗ್ತಾವೆ ಸರ್. ಈ ಎಲ್ಲ ಕಾರಣಗಳಿಟ್ಕೊಂಡು ನಾನು ಅರಣ್ಯ ಸಸಿ ಮಾಡೀನಿ ಸರ್. ಈಗ ಅರಣ್ಯ ಸಸಿಗಳನ್ನ ಹಾಕಿದಿರಾ, ಈ ಮಹಾಗನಿ ಮತ್ತೆ ಶ್ರೀಗಂಧ, ಈ ಸಸಿಗಳು ಎಲ್ಲಿಂದ ತಂದ್ರಿ ಏನು? ನನ್ನ ಅರಣ್ಯ ಸಸಿ ಇಲ್ಲಿ ಇದ್ರಾಗ ತಂದಿನಿ ಸರ್, ಆಲಮಟ್ಟಿ ಕೆಬಿಜಿನಲ್ ಡ್ಯಾಮ್ ಸರ್ಕಲ್ ನಂಗೆ ನರ್ಸರಿ ಇದೆ ಸರ್, ಗೌರ್ಮೆಂಟ್ ನರ್ಸರಿ. ಅಲ್ಲಿನೂ ಒಂದು ಸ್ವಲ್ಪ ತೊಗೊಂಡಿನಿ ಸರ್. ಅದು ಮುದ್ದೆ ಬೆಳೆದಾಗ ಒಂದು ಅರಣ್ಯ ಇಲಾಖೆದ ಒಂದು ನರ್ಸರಿ ಇದೆ ಸರ್, ಅಲ್ಲಿ ತೊಗೊಂಬಂದಿನಿ ಸರ್. ಎರಡು ಕಡೆ ತೊಗೊಂಬಂದಿನಿ ಸರ್. ತೊಗೊಂಬಂದು ಅದನ್ನ ಇಲಾಖೆಯೊಳಗೆ ನಾನು ರಿಜಿಸ್ಟ್ರೇಷನ್ ಮಾಡ್ಸೀನಿ ಸರ್. ಮುದ್ದೆ ಬೆಳೆದಲ್ಲಿ ರೇಂಜ್ ಆಫೀಸ್ ಇದೆ ಸರ್. ಅದ ಈ ಶ್ರೀಗಂಧ ನಾನು ಎಷ್ಟಾಗಿ ತಂದಿನಿ, ಮಾಗನಿ ಎಷ್ಟು ತಂದಿನಿ, ಎಷ್ಟು ಹಚ್ಚಿನ ತಕ್ಷಣ ಅಲ್ಲಿ ಹೋಗಿ ನಾನು ಇಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ ಬಂದಿನಿ ಸರ್. ಈಗ ಅದರಿಂದ ಏನ್ ಲಾಭ, ರಿಜಿಸ್ಟ್ರೇಷನ್ ಮಾಡಿಸಿದಿರಲ್ಲ ಅದರಿಂದ ಏನ್ ಲಾಭ? ಈಗ ಶ್ರೀಗಂಧ ನಾಳೆ ಬೆಳೆದ ನಂತರ ದೊಡ್ಡ ಕಿಮ್ಮತ್ತಿನ ಬೆಳೆ ಹಾಕತ್ ಸರ್. ನಾಳೆ ನನಗೆ ಮಾರಾಟ ಮಾಡಕ್ಕೆ ಯಾವುದೇ ರೀತಿ ತೊಂದರೆ ಬರಬಾರ್ದು, ಅಥವಾ ಆ ಕುರಿ ಸಂರಕ್ಷಣೆ ಸಲುವಾಗಿ ನನಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸರ್ಕಾರದ ಮಟ್ಟದಾಗ ಏನ್ ಮಾಡಬೇಕಂದ್ರೆ ನೋಂದಣಿ ಮಾಡತಕ್ಕಂತ ನಿಯಮಾನುಸಾರ ನಾನು ನೋಂದಣಿ ಮಾಡ್ಕೊಂಡಿನಿ ಸರ್. ನಾಳೆ ನಾನು ನೋಂದಣಿ ಮಾಡ್ಕೊಂಡು ನನ್ನ ಗಿಡ ದೊಡ್ಡವಾದ್ರೆ ನಾಳೆ ನನಗೆ ಏನಾದರೂ ನಾನು ಸರ್ಕಾರದಿಂದ ಸೆಕ್ಯೂರಿಟಿ ಪರ್ಪಸ್ ಏನಾದರೂ ಕೇಳಿದ್ನ ಅಂದ್ರೆ ಅವ್ರ ಇಲಾಖೆಯಿಂದ ಇದನ್ನ ಮೊದಲು ಕೇಳ್ತಾರೆ ಸರ್, ನೀವು ರಿಜಿಸ್ಟ್ರೇಷನ್ ಮಾಡಿರಿ ಅಂತ ತಕ್ಷಣ. ಅದಕ್ಕೆ ಮುಂಚಿತವಾಗಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿನಿ ಸರ್. ನಾಳೆ ಮಾರಾಟ ಮಾಡಬೇಕಾದ್ರೂ ನೀವು ಶ್ರೀಗಂಧ ಹಚ್ಚಿದ ನೀವು ರಿಜಿಸ್ಟ್ರೇಷನ್ ಮಾಡಿರಿ ಅಂತ ಕೇಳೋ ಪ್ರಶ್ನೆ ಮುಂದೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಂದಿನಿ ಸರ್. ಈಗ ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡುತ್ತೆ? ಈಗ ಯಾವ್ದಾದ್ರು ಹೊಸ ಟೆಕ್ನಾಲಜಿ ಬಂತಂದ್ರೆ ರೈತರಿಗೆ ಒಂದ್ ಸ್ವಲ್ಪ ಏನಾದ್ರು ಪ್ರೋತ್ಸಾಹಕವಾಗಿ ಸಹಾಯಧನ ಮಾಡಬಹುದು ಅಂತಕ್ಕಂಥದ್ರಿ. ಯಾವ್ದೋ ಏನೋ ಚಿಪ್ ಹಾಕುದು ಆತರ ಈತರ, ಅಥವಾ ಬಲ್ ತುಂಬಾ ಬೀಲಿ ಹಾಕಿ ಅದ ಯಾರು ಕಳ್ಳಕಾಕರಿಂದ ತಡೆಗಟ್ಟಕ್ಕೆ ಏನಾದ್ರು ಅನುಕೂಲತೆ ಇದ್ದು ಅಂದ್ರೆ ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ಸಬ್ಸಿಡಿ ಆಗ್ಲಿ, ಪ್ರೋತ್ಸಾಹಧನ ಆಗ್ಲಿ ಕೊಡಬಹುದು ಅಂತಕ್ಕಂಥ ವಿಚಾರ ಸರ್. ಇದಕ್ಕೆ ಸರ್ಕಾರ ರಕ್ಷಣೆ ಮತ್ತು ಪ್ರೋತ್ಸಾಹಧನ ಏನಾದ್ರು ಕೊಡುತ್ತಾ? ಹಾ ಸರ್, ಗಿಡಕ್ಕೆ ಹಚ್ಚಿದ್ರೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ ಸರ್ ಅವ್ರೆ. ನೀವು ಹಚ್ಚಿದ ಒಂದ್ ವರ್ಷಕ್ಕೆ ಬಂದ ನಾವು ಪ್ರೋತ್ಸಾಹನ ಕೊಡ್ತೀವಿ ಗಿಡಗಳನ್ನ ಎನ್ ಶಿಕ್ಷಣ ಅಂತ ಹೇಳ್ ಸರ್. ಬಟ್ ಅವ್ರು ಇನ್ನೂ ಬಂದಿಲ್ಲ ಸರ್ ಅರಣ್ಯ ಇಲಾಖೆ ಅವರು. ಅವ್ರು ಬಂದು ಅದನ್ನ ನೋಡಿಕೊಂಡ ಕೊಡ್ತಾರೋ ಏನ್ ಮಾಡ್ತಾರೋ ನೋಡ್ಬೇಕು ಸರ್. ಆದ್ರೂ ನನಗನ್ಸಿ ಮಟ್ಟಿಗೆ ಇಲಾಖೆ ಬೆಳೀತಕ್ಕಂಥ ರೈತರಿಗೆ ಬಹಳ ಜನ ರೈತರು ಅರಣ್ಯ ಸಸಿ ಬೆಳೆಸಕ ಇಷ್ಟಪಡಲ್ರಿ. ಅಂತಂದ್ರೆ ಎಲ್ಲೋ ಒಬ್ಬ ರೈತ ಪರಿಸರ ಕಾಳಜಿಯಿಂದ ಆಗ್ಲಿ, ಆಕ್ಸಿಜನ್ ಕೊರತೆ ಆಗತ್ತಪ್ಪ, ನಮ್ ಕೊರೋನಾ ಅಂತ ಜಡ್ ಬರಾಕತ್ತಾವ ತಪ್ಪಿಸಬೇಕು, ನಮ್ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ಒಬ್ಬ ರೈತ ತಾನು ಚಲೋ ಹೊಲದಾಗ ಅರಣ್ಯ ಸಸಿ ಹಚ್ಚಾನ ಅಂತಂದ್ರೆ ಅವನಿಗೆ ಬೇಕಾದಂತ ಸ್ಪಂದನೆನೂ ಇಲಾಖೆಯಿಂದ ಇಲ್ಲ ಸರ್. ನಾನು ಒಂದ್ 2 ಸಾರಿ ನಾನು ಇದಕ್ಕೆ ಹೋಗಿ ಬಂದಿನಿ ಸರ್, ಮುದ್ದೇವಾಳ ಆಫೀಸ್ ಅರಣ್ಯ ಇಲಾಖೆಗೆ ಹೋಗಿ ಬಂದಿನಿ ಸರ್. ಹೋಗಿ ಬಂದ್ರೆ ಅವ್ರನ್ನ ಕರೆಕ್ಟ್ ಆಗಿ ಸ್ಪಂದಿಸಿಲ್ಲ ಸರ್. ಅವ್ರು ನಾನೇ ನನ್ನ ಸ್ವಂತ ಖರ್ಚು ಮಾಡ್ಕೊಂಡು ಕಾರ್ ತಗೊಂಡು 2,000 ಡೀಸೆಲ್ ಹಾಕೊಂಡು ಹೋಗಿ ಬಂದಿನಿ ಸರ್. ಹೋಗಿ ಬಂದ್ರು ಅವ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸರ್. ಅದೇ ಒಂದು ನೋವಿನ ಸಂಗತಿ ಸರ್. ಈಗ ಈ ಶ್ರೀಗಂಧದ ಸಸಿಗಳು ದೊಡ್ಡ ಮರ ಆದ್ಮೇಲೆ ಅದರ ರಕ್ಷಣೆ ಹೊಣೆ ಹೇಗೆ? ನಾನು ಪೂರಾ ಬೇಲಿ ಮಾಡ್ಕೋಬೇಕಂತ ವಿಚಾರ ಮಾಡ್ಕೊಂಡಿನಿ ಸರ್ ಮುಂದ್ರಿ. ಆಮೇಲೆ ಅದೇನೋ ಟೆಕ್ನಾಲಜಿ ಪ್ರಕಾರ ಏನೋ ಚಿಪ್ ಗಿಪ್ ಹಾಕೋದಿತ್ತಪ್ಪ ಅಂತ ಅದನ್ನು ಅಳವಡಿಸ್ಕೋಬೇಕಂತ ಮಾಡಿನಿ ಸರ್. ಆಮೇಲೆ ಮುಂದೆ ಅದ ಗಿಡ ದೊಡ್ಡನಾದ ನಂತರ ಅದ ಗನ್ ಪರ್ಮಿಷನ್ ಅನ್ನು ಕೊಡ್ತಾರೆ ಸರ್. ಅದನ್ನೊಂದಾಗ್ಲಿ ಅಥವಾ ಯಾವ್ದಾರು ಒಬ್ರು ಎಕ್ಸ್ ಆರ್ಮಿನರ ನೇಮಕ ಮಾಡ್ಕೊಳ್ಳೋದ್ರಾಗ್ಲಿ, ಯಾವಾಗ ಅದ್ರದ್ದು ಇದು ಚಲೋ ಆಗ್ತದೆ ಸರ್, ಅಪಾಯ ಅಂತ ಯಾವಾಗ ಅನಿಸ್ತೈತಿ ಅವಾಗ ಅದನ್ನು ಮಾಡ್ಬೇಕಂತ ವಿಚಾರ ಇಟ್ಟೇನೆ ಸರ್. ಈಗ ನಮ್ಮ ರೈತ ಬಾಂಧವರು ಈ ಅರಣ್ಯ ಸಸಿಗಳನ್ನ ಬೆಳೆಸಬೇಕು ಅನ್ನೋರಿಗೆ ಏನ್ ಹೇಳ್ತೀರಿ? ಅರಣ್ಯ ಸಸಿ ಬೆಳೆಸಬೇಕಂದವರು 100% ಬೆಳೆಸಲೇಬೇಕು ಸರ್. ಯಾಕಂತಂದ್ರ ಈಗ ನಮ್ಮ ಎಲ್ಲರ ಉಳುವಿನ ಪ್ರಶ್ನೆ ಸರ್. ಅದು ಈಗ ರೈತಂದು ಉಳುವಿನ ಪ್ರಶ್ನೆ ರೀ, ಉಳಿಕಿದ ಎಲ್ಲ ಜನಸಾಮಾನ್ಯರ ಉಳುವಿನ ಪ್ರಶ್ನೆ ರೀ. ಒಬ್ಬ ರೈತ ಮನಸ್ಸು ಮಾಡಿ ಇಡೀ ಜಗತ್ತಿಗೆ ಅನ್ನ ಕೊಡ್ತಾನಲ್ರಿ, ಅದೇ ರೀತಿ ಅದೇ ರೈತ ಮನಸ್ಸು ಮಾಡಿದ್ರೆ ಸಾಕಷ್ಟು ಅರಣ್ಯ ಪ್ರಮಾಣ ಹೆಚ್ಚಿಸಬಹುದು ಸರ್. ಕೇವಲ ರೈತ ತನ್ನ ಪಾಡಿಗೆ ತಾನು ಅಷ್ಟೇ ಬೆಳೆಯದಲ್ದೆ ಸಾರ್ವಜನಿಕವಾಗಿ ಏನ್ ಬೇಕಪ್ಪ ನಮ್ಗೆ ಆಕ್ಸಿಜನ್ ಕೊರತೆ ನೀಗಿಸುವುದಕ್ಕಾಗ್ಲಿ ಅಥವಾ ಅರಣ್ಯ ಪ್ರಮಾಣ ಹಾಳಾಗ್ತಕ್ಕಂಥದ್ದು ಕಡಿಮೆ ಮಾಡೋದಕ್ಕಾಗ್ಲಿ ಎರಡೂ ವಿಚಾರ ಇಟ್ಕೊಂಡ್ ಅವ ಮಾಡಿದಾನ ಸರ್. ಅವನಿಗೆ ಏನ್ ತೊಂದ್ರೆ ಇಲ್ಲ ಸರ್, ಅರಣ್ಯ ಸಸಿ ಬೆಳೆಸೋದ್ರಿಂದ ರೈತಗೂ ಲಾಭ ಇದೆ ಸರ್. ಅದನ್ನ ಪ್ಲಾನ್ ಮಾಡಿ ಮಾಡ್ಕೋಬೇಕು ಸರ್. ತನ್ನ ಹೊಲದಾಗ ಮಾಡ್ಕೋಬಲ್ಲಿ ಈಗ ನಾ ಹೆಂಗ್ ಮಾಡಿನಲ್ಲ ಸರ್, 4 ಸಾಲಿಗೆ 1 ಸಲ ಈ ತರ ಮಾಡ್ರಿ ಅಥವಾ ಹೊಲದ ಸುತ್ತ ಬೋದಿಗಾಗ್ಲಿ ವಡ್ಡಿಗಾಗ್ಲಿ ಸಾಕಷ್ಟು ಅರಣ್ಯ ಬೆಳೆಸಿದ್ರು ಸಹಿತ ಆ ಗಿಡಗಳಿಂದ ರೈತಗೆ ಲಾಭನೂ ಇದೆ ಸರ್, ಬಟ್ ಪರಿಸರನೂ ಉಳಿತೈತೆ ಸರ್. ಈಗ ಈ ತರ ಒಂದು ಮಿಶ್ರ ಬೇಸಾಯ ಏನ್ ಮಾಡ್ತಿದ್ರಿ, ಇದರಿಂದ ಲಾಭದಾಯಕನ ಹೇಗೆ? ಹಾ, ಲಾಭದಾಯಕ ಸರ್ ಇದು. ಯಾಕಂದ್ರೆ ನಾವು ಕೇವಲ ಒಂದೇ ಫಸಲನ್ನಾಗ್ಲಿ ಒಂದೇ ತರ ಕೃಷಿಯನ್ನೇ ನೆಚ್ಕೊಂಡು ಕೂತಿ ಅಂದ್ರಿ, ಪೂರಕ ವಾತಾವರಣ ನಿರ್ಮಾಣ ಮಾಡೋಕೆ ನಮ್ಗೆ ಆಗಲ್ಲ ಸರ್. ಅದಕ್ಕೆ ನಾ ಇದ್ರಾಗ ಏನ್ ಮಾಡಿನಿ ಸರ್, ಒಂದು ಸಮಗ್ರ ಕೃಷಿ ಪದ್ಧತಿನೂ ನನ್ನೊಳಗೆ ಸಿಗ್ತದೆ ಸರ್, ಸಾವಯವ ಕೃಷಿ ಪದ್ಧತಿನೂ ಸಿಗ್ತದ್ರಿ, ಆಮೇಲೆ ಜೀವನ ಕೃಷಿನೂ ಇದೆ ಸರ್, ಮೀನು ಕೃಷಿನೂ ಇದೆ ರೀ, ಆಮೇಲೆ ಅರಣ್ಯ ಕೃಷಿನೂ ಇದೆ ಸರ್, ಆಮೇಲೆ ಪುಷ್ಪ ಕೃಷಿನೂ ಇದೆ ರೀ. ಈಗ ಪುಷ್ಪ ನಾವೇನು ಪೇರುಗಳ ಸಾಲಿನಲ್ಲಿ ನಡಬರ್ಕ್ ಹಾಕಿದ್ ಸರ್, ಅದರಿಂದ ನಮ್ಗೆ ಆದಾಯ ಬರ್ತೈತಿ. ಆಮೇಲೆ ಗಿಡಗಳಾದವ್ ರೀ, ಆ ಗಿಡದಿಂದ ತಪ್ಪಲ ಬಂದ ನಮ್ಮ ಭೂಮಿಗೆ ಅದು ಒಂದ್ ರೀತಿ ಆದಾಯನೇ ಸರ್. ನಮ್ಮ ಮನ್ ಶ್ರೀಮಂತ ಆತಂದ್ರೆ ನನಗೆ ಆದಾಯನ ರೀ. ಹೆಂಗ ಆದಾಯ ಅಂದ್ರೆ ನಾನು ಅದೇ ಮನ್ ಶ್ರೀಮಂತ ಮಾಡಕ್ಕೆ ಹೊರಗೆ ರಾಸಾಯನಿಕ ಗೊಬ್ಬರಕ್ಕೆ ರೊಕ್ಕ ಕೊಡ್ತಿದ್ದೀನಿ ರೀ, ಆ ರೊಕ್ಕ ಕೊಡೋದು ತಪ್ಪ ರೀ, ಆ ರೊಕ್ಕ ನನಗೆ ಬಂದಂಗ ಆತ್ರಿ ಆ ಗಿಡದಿಂದ. ಆಮೇಲೆ ಈ ಮೀನ್ ಅದು ಅವಟ್ ಆಟೋಮೆಟಿಕ್ ತಮ್ಮ ಮಾಡಿ ತಾವು ಬೆಳೆದು ಅವು ಬರ್ತಿರ್ತಾವ, ಅದರಿಂದ ಖುಷಿ ಸಿಗ್ತೈತಿ. ಆಮೇಲೆ ಆಡು ಸಾಕಾಣಿಕೆನೂ ಮಾಡೀನಿ ಸರ್, ಆ ಆಡು ಸಾಕಾಣಿಕೆಯಿಂದ ನಂಗೆ ಲಾಭ ಸಿಗ್ತೈತೆ ಸರ್. ಆಡುಗಳು ಎಷ್ಟು ಸಾಕೀರಿ? ಒಂದು 15 ಆಡಿದಾವೆ ಸರ್. ಮಾಲಿ ಕೋಳಿ ಸಾಕಾಣಿಕೆ ಇದೆ ಸರ್, ಒಂದು 100 ಜವಾರಿ ಕೋಳಿ ಇದಾವ್ರಿ. ಆ ಕೋಳಿಯಿಂದ ನಮಗೆ ಆದಾಯ ಬರ್ತದೆ ಸರ್. ಈ ಎಲ್ಲ ರೀತಿಯಿಂದ ಆದಾಯ ಬರ್ತಪ್ಪ ಅಂದ್ರೆ ರೈತಗ ಎನಿ ಟೈಮ್ ಮನಿ ಅಂದ್ರೆ ಎಟಿಎಂ ಟೈಪ್ ಒಬ್ಬ ರೈತಗೆ ಅನುಕೂಲ ಆಗ್ಬೋದು ಸರ್. ಎಲ್ಲ ಒಂದ್ ಕಡೆ ಆದಾಯ ಬರ್ತಾನೆ ಇರುತ್ತೆ. ಬರ್ತಾ ಇಲ್ಲ ಸರ್, ಯಾವಾಗ್ಲೂ ಬರ್ತಾ ಇದೆ ಸರ್. ಅಂದ್ರೆ ರೈತಗೆ ಯಾವ್ದೇ ರೀತಿ ತೊಂದರೆ ಅಂದ್ ಇರುದಿಲ್ಲ ರೀ. ತೊಂದರೆ ಒಂದು ಬಂದಾಗ ಯಾವುದೋ ಒಂದು ಭಾಗದಿಂದ ಅವ್ನ್ ದುಡ್ಡು ಬಂದ್ಬಿಡ್ತದೆ. ಕೇವಲ ಒಂದು ವಾರ್ಷಿಕ ಒಂದೇ ಬೆಳೆ ನೆಚ್ಕೊಂಡ್ ಕೂತಂದ್ರೆ ಒಂದ್ ವರ್ಷ ತನ ಆ ಬೆಳೆ ಕಟಾವ್ ಮಾಡಿ ವಾಪಸ್ ಅದನ್ನ ಮಾರು ತನ ಅವ್ನ್ ದುಡ್ಡು ಸಿಗಲ್ ಸರ್. ಈ ರೀತಿ ನಾವು ಕೃಷಿ ಮಾಡೋದ್ರಿಂದ ಒಂದಿಲ್ಲ ಒಂದ್ ರೀತಿಯಿಂದ ರೈತಗೆ ಅವನ ತ್ರಾಸ್ನ್ಯಾಗ ಹಣಕಾಸಿನ ಸಮಸ್ಯೆ ನೀಗಿಸತಕ್ಕಂತ ಅನುಕೂಲತೆ ಸಿಗ್ತದೆ ಸರ್. ಈಗ ನಮ್ಮ ರೈತ ಬಾಂಧವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ತಗೋಬೇಕು ಅಂದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಿ? ಕೊಡ್ತೀನಿ ಸರ್. ನಿಮ್ ಫೋನ್ ನಂಬರ್ ಹೇಳಿ. ನನ್ನ ಫೋನ್ ನಂಬರ್ ಸರ್ 9741 9742 3622 17 17. ಈ ದೂರವಾಣಿ ಸಂಖ್ಯೆನ ನೀವು ಕರೆ ಮಾಡಿ ಸಂಗಮೇಶ್ ಅವರನ್ನ ಸಂಪರ್ಕಿಸಬಹುದು. ಒಳ್ಳೆಯದು ಸಂಗಮೇಶ್ ಅವರೇ, ಈ ಒಂದು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದ ಸಂಗಮೇಶ್ ಬಸಪ್ಪ ವಿಜಯಪುರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿವಿ ಶ್ರೀಧರ್. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ ಬಾರ್ಪ ರಾಜಣ. ಏನ್ ನಡೆದದ? ಏನಂದ್ರ ಮತ್ತೆ ಇವೆ ಕೆಲಸಗಳಿರ್ತಾವಲ್ಲಪ್ಪ, ಅಲ್ಲಿ ಇಲ್ಲಿ ಓಡಾಡೋದ್ ಬೇರೆ ಇರ್ತದ, ಮತ್ತೆ ಮನಿ ಕೆಲಸ ಅಂತೂ ಹಂಗೆ ಬಿಡ್ಲಿಕ್ ಬರಂಗಿಲ್ಲ, ಅವನು ಇದ್ದೇ ಇರ್ತಾವ. ನೋಡು ನಾನದೇನ್ ಶೋಭಕ, ಏನದು ಮನುಷ್ಯ ಅಂದ್ಮೇಲ ಎಕ್ಟಿವ್ ಇರ್ಬೇಕು ನೋಡು. ಹೌದು ಮತ್ತೆ ಹೌದು, ಯಾಕಂದ್ರ ಕೂತುಗೆಟ್ಟ ಕೂಚುಬೆಟ್ಟ ಅಂತಾರಲ್ಲ, ಹಂಗ ನಾವು ಸುಮ್ ಕೂತ್ಕೊಂಡಿವಿ ಅಂತಂದ್ರ ಮನಸ್ಸು ಎಕಡೆ ಕಡೆ ಹೋಗ್ತದ, ಏನೇನೋ ಮಾಡ್ತದ, ಅದಕ್ಕೆ ಹಿಡಿತಕ್ಕೆ ಸಿಗಂಗೇ ಇಲ್ಲ. ಅದು ಅಲ್ಲ, ಬರೀ ಮನಸ್ಸು ಒಂದೇ ಆದ್ರೆ ನಂದೇನು ಚಿಂತೆ ಇದ್ದಿಲ್ಲ. ದೇಹನೂ ಸಪೋರ್ಟ್ ಮಾಡಂಗಿಲ್ಲ, ಆಮೇಲೆ ಕೆಲಸ ಮಾಡ್ಲಿಕ್ಕೆ ಆಮೇಲೆ ಏನಾಗ್ತದ ಅಂದ್ರೆ ನೋಡು, ದೇಹ ಅಲಸಿ ಹಾಕೋತ್ ಹೋಗ್ತದ. ಆಮೇಲೆ ಏನಂತಂದ್ರ ನಾವು ಇನ್ವಿಟೇಷನ್ ಕೊಟ್ಟಂಗಾಗತಿ ಹೋಗಕ್ಕ ರೋಗಗಳಿಗೆ. ಬಿ ಪಿ ಬರ್ಬೋದು, ಶುಗರ್ ಬರ್ಬೋದು, ಇನ್ನೊಂದು ಬರ್ಬೋದು, ಮತ್ತೊಂದು ಬರೋದು. ಎಲ್ಲಕ್ಕಿಂತ ಮುಖ್ಯ ಅಂತಂದ್ರ ಈ ಟೊಂಕ ಬೇನಿ ಮೊಳಕೆ ಹಿಡ್ಕೊಂಡ್ಬಿಡು. ಇವತ್ತಳ ಏನಂದ್ರೆ ಇದು ಸಾಮಾನ್ಯದ, ಯಾರಿಗೆ ಕೇಳೋ? ಬಿ ಪಿ, ಶುಗರ್, ಮೊಳಕಾಲು ಬೇನಿ, ಕೈಯ, ಇವೆಲ್ಲ ಏನವಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಅವಪ್ಪ ಇವತ್ ನಾಳೆ. ಹೌದಲ್ಲ, ಆದ್ರೆ ನಾನು ಅದನ್ನ ಶೋಭಕ ಇವೆಲ್ಲದಕ್ಕೂ ಇನ್ನೊಂದು ನಾವು ಸುತ್ತ ತಿರುಗಿ ಮಾಡಿ ಒಂದು ಕಾರಣ ಹುಡುಕಿದ್ರ ಸ್ವಚ್ಛತೆ ಅಂತ ಅನಿಸ್ತದೆ. ಓಹೋಹೋ, ಸ್ವಚ್ಛತೆ ಹೆಂಗಾಗ್ತದಪ್ಪ ಇದಕ್ಕ ನಮ್ಮ ಹೆಲ್ತಿಗೆ? ಮತ್ತೆ ಹೆಲ್ತಿಗೆ ಸ್ವಚ್ಛತೆಗೆ ನೇರವಾದ ಸಂಬಂಧ. ಅದು ಸ್ವಚ್ಛತೆ ಅಂದ್ರೆ ಮನಿ ಕ್ಲೀನ್ ಇಟ್ಕೊಳ್ಳೋದು, ನಾವು ಕ್ಲೀನ್ ಇರೋದು, ಅದೆಲ್ಲ ಒಂದ್ ರೀತಿ ಆಗ್ತದ. ಈ ಮೊಳಕಾಲು ಬ್ಯಾನಿಗೆ ಟೊಂಕ ಬ್ಯಾನಿಗೆ ಇವಕ್ಕೆಲ್ಲ ಹೆಂಗ್ ಸಂಬಂಧ ಆಗ್ತದ ಅಂತ ನನ್ನ ವಿಚಾರ. ಅಂದ್ರ ನೇರವಾದ ಸಂಬಂಧ ಅಂತ ಹೇಳ್ತಾ ಇಲ್ಲ, ಒಂದ್ರಲಿಂದ ಇನ್ನೊಂದು ಬರ್ತಾವಂತ. ಮೊದಲು ನಮ್ಮ ವಾತಾವರಣ, ನಾವೇನು ಬದುಕ್ತೀವಿ ಆ ವಾತಾವರಣ ಸ್ವಚ್ಛ ಇತ್ತು ಅಂತ ನಮ್ಮ ಆರೋಗ್ಯ ಚಲೋ ಇರ್ತದೆ. ಯಾವಾಗ ನಮ್ಮ ದೇಹದ ನಿರೋಧಕ ಶಕ್ತಿ ಚಲೋ ಇರ್ತದ ಅವಾಗ ಮೊಳಕೆ ಬೇರೆ ಟೊಂಕ ಬೇನಿ ಯಾವ ಬರುದಿಲ್ಲ. ಇದು ಒಪ್ತಿಲ್ಲ ಹಂಗ ನಾನು ಹಿಂಗ ಹೇಳಿದೆ. ಆದ್ರ ನಾಳೆ ದಿನ ಶೋಭಕ ಈಗ ನಾವು ನೋಡ್ತೀವಿ ನಮ್ಮ ದೇಶದೊಳಗೆ ನಮ್ಮ ಊರೊಳಗ ನಮ್ಮ ಹಳ್ಳಿಯೊಳಗ ಎಲ್ಲಾ ಕಡೆನೂ ಹೊಲಸು, ಅದರ ಕಸ. ಕಸದ ಸಮಸ್ಯೆ ಅದ, ಕಾರ್ಪೊರೇಷನ್ಗಳಿಗೂ ಕಸ ವಿಲೇವಾರಿ ಸಮಸ್ಯೆ, ದೊಡ್ಡ ದೊಡ್ಡ ಒಂದು ದೊಡ್ಡ ಸಮಸ್ಯೆ ಆಗ್ತದೆ ಅದು. ಹಳ್ಳಿ ಊರೊಳಗಂತೂ ಏನಂತಂದ್ರೆ ಇನ್ನೂ ಬಹಳಷ್ಟು ಪಂಚಾಯತಿ ಒಳಗೆ ಕಸ ವಿಲೇವಾರಿ ಸಮಸ್ಯೆ ಆಗ್ತಾ ಇಲ್ಲ, ಹೌದಿಲ್ಲ. ಅದಕ್ಕೆ ನಾನದೇನು, ಈ ಕಸನೆ ನಾವು ಪ್ರತಿಯೊಬ್ಬರು ನಮ್ಮ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕಸ ಶೇಖರಣೆ ಆಗೋದೆ ನಾವೆಲ್ಲರೂ ನಮ್ ನಮ್ಮ ಕರ್ತವ್ಯ ಅಂತ ಕಡಿಮೆ ಮಾಡಿದ್ರ ಹೆಂಗಾಗ್ತದೆ? ಶೇಖರಣೆ ಕಮ್ಮಿ ಮಾಡ್ಲಿಕ್ಕೆ ಹೆಂಗ ವಿಚಾರ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಮನಿ ಅಂದ ಮೇಲೆ ಎಲ್ಲ ಕಸಗಳು ಇರೋದೇ ಅಪ್ಪ, ಕಸಾನು ಇರ್ತದ, ಒಣ ಕಸಾನು ಇರ್ತದ, ಮ್ಯಾಲಾಗಿ ಪ್ಲಾಸ್ಟಿಕ್ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡ್ಯಾರ ಅಂತ ಅನ್ಕೊಳ್ಳೋಣ. ಹೌದಾ? ಈಗ ಮನೆ ಅಂದ ಮೇಲೆ ಕಸ ಇರೋದೆ, ಧೂಳು ಬರೋದೇನೆ, ಕಸ ತೆಗಿಯೋದೇನೆ, ಮತ್ತೆ ಒಯ್ದ ಹಾಕೋದೇನೆ ಎಲ್ಲ ಆಗ್ತದೆ. ಅದು ನನ್ ಸಮಸ್ಯೆ ಇರೋದು ಹಾಕೋದ್ರೊಳಗೆ. ಏನ್ ಒಳಗೊಳಗ್ ಇಟ್ಟು ಮಾತಾಡ್ಲಿಕ್ಕತ್ತೀಯಪ್ಪ ಮಾತುಗಳು? ಅಲ್ಲ, ನಂದೇನದ ಮನಿ ಅಂದ್ಮೇಲ ಸಂಸಾರ ಅಂದ್ಮೇಲೆ ಕಸ ಹುಟ್ಕೊಳ್ತದೆ. ಹೌದು, ಕಸ ಹುಟ್ಕೊಳ್ಳಾರ್ದೆ ಸಂಸಾರ ಆಗೋದಿಲ್ಲ. ಆಗೋದಿಲ್ಲ. ಆದ್ರ ಈ ಹುಟ್ಕೊಂಡಿರುವಂತ ಕಸವನ್ನ ನಾವು ವಿಲೇವಾರಿ ಮಾಡ್ತೀವಿ ನೋಡು. ಅಲ್ಲಿ ನಾವು ಪ್ರತಿಯೊಬ್ರು ನಮ್ಮ ನಾಗರಿಕ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಸ್ವಲ್ಪ ಕೈ ಗೂಡಿಸಿದ್ರೆ ಏನಾಗ್ತಂತಂದ್ರೆ ಈ ತಿಪ್ಪಿ ಏನಾಗ್ತ ನೋಡು, ಆ ತಿಪ್ಪಿ ನಿರ್ಮಾಣ ಆಗೋದನ್ನು ಕಡಿಮೆ ಮಾಡು. ತಿಪ್ಪಿ ಹಳ್ಳಿ ಊರಾಗೂ ಆಗ್ತವ, ಎಲ್ಲ ಕಡೆ ದೊಡ್ಡ ಊರಾಗೂ ಆಗ್ತವ. ದೊಡ್ಡ ಊರಾಗಂತೂ ಬಹಳ ಜಲ್ದಿ. ಯಾಕಂತ ಇಟ್ಕೋ, ಒಂದ್ ಕಡೆ ಇವತ್ತೊಬ್ರು ಒಂದ್ ಕಸ ಹಾಕಿದ್ರು ಅಂತಂದ್ರೆ ನೀ ಬೆಳಗಾಗದ್ರ ದೊಡ್ಡ ತಿಪ್ಪೆ ಆಗಿರ್ತದೆ. ಹೌದೌದು, ಸ್ವಚ್ಛ ಇರ್ತದ ಅಂತ ಹೇಳಿ ಒಂದ್ ಸರಿ ನೋಡೋದ್ರದಾಗ ಯಾವಾಗೋ ತಿಪ್ಪೆ ಆಗ್ಬಿಟ್ಟಿರ್ತದೆ. ಯಾರೋ ಒಬ್ಬರು ನಮ್ಮಂತ ಪುಣ್ಯಾತ್ಮರು ಒಂದ್ ಹಾಕಿರ್ತಾರ. ಉಳಿದ್ರ ಪಾಪ ಇವೊಬ್ರು ಹಾಕ್ಯಾರಲ್ಲ ಅಲ್ಲೇದಲ್ಲ ಅಂತ ನಾ ಹೇಳದಿದ್ದು ಈ ಸಮಸ್ಯೆ. ಹೌದಲ್ಲ, ಆದಷ್ಟು ನಾವು ನಮ್ಮ ಓಣಿ ಒಳಗ ನಾವು ಕಸ ಹಾಕಿಲ್ಲ ಅಂತ ಇಟ್ಕೋ, ಹೊರಗಿನವ್ರು ಬಂದು ಕಸ ಹಾಕ್ಲಿಕ್ಕೆ ಧೈರ್ಯ ಮಾಡ್ತಾರೆ? ಆಗಂಗಿಲ್ಲ, ಆಗಂಗಿಲ್ಲ. ಸ್ವಚ್ಛ ಕನಸಲ್ಲಿ ಕಸ ಹಾಕ್ಬೇಕು ಅಂತ ಅನ್ಸಂಗಿಲ್ಲ. ಯಾವ ಒಬ್ಬ ಹಾಕಿದ್ನು ಅಂತಂದ್ರೆ ಅದು ಮತ್ತೆ ತಿಪ್ಪಿ ಅವಾಗ ಹಾಕೋ ಟೈಮ್ನೊಳಗೆ ನಾವು ಓಣೆಯಾಗಿರುವಂತವ್ರು ಜಾಗ್ರತರಾಗಿ ಈ ಅಲ್ಲಕ್ ಹಾಕ್ಲಿತ್ತೀರಿ ಅಂತ ಯಾರೋ ಒಬ್ರು ಮಾತಾಡಿದ್ರೆ ಹಾಕೋದಿಲ್ಲ, ಹಾಕಂಗಿಲ್ಲ. ಹಾಕೋರ್ನು ವಿಚಾರ ಮಾಡ್ಬೇಕು, ಇಷ್ಟು ಸ್ವಚ್ಛ ಅದನ್ನ ಗಲೀಜ್ ಮಾಡಬಾರ್ದು ಅನ್ನೋದೊಂದು ಅವರಿಗೆ ಬರ್ಬೇಕು. ಅದು ವಿಚಾರ ಬರ್ಲಿಲ್ಲ ಅಂದ್ರೆ ಬರ್ಸಂಗ್ ಮಾಡ್ಬೇಕು. ಯಾವಾಗ ಮಾಡ್ಲಿಕ್ಕೆ ನಮಗೆ ಒಂದು ಧೈರ್ಯ ಬರುತ್ತಂತಂದ್ರೆ ನಾವು ಆ ಓಣಿಯನ್ನ ಸ್ವಚ್ಛ ಇಟ್ಕೊಂಡಾಗ. ಆಮೇಲೆ ಈ ಪ್ಲಾಸ್ಟಿಕ್ ಬಳಸೋದು ಬಹಳ ಸಲ ಮಾತಾಡಕ್ತಿ. ಹೌದು, ಯಾವಾಗ್ಲೂ ಮಾತಾಡದಂಗೆ ಆಗ್ತದೆ ಖರೆ. ಮತ್ತೆ ಮಾರ್ಕೆಟಿಗೆ ಹೋಗ್ಬೇಕಾದಾಗ ಹಂಗೆ ಹೋಗೋದು, ಮತ್ತೆ ಅಲ್ಲಿ ಏನ್ ಪ್ಲಾಸ್ಟಿಕ್ ಕೊಡ್ತಾರ ಅದ್ರದಾಗೆ ತಗೊಂಡ್ಬರೋದು. ಪಾಪ ಗಿರಾಕಿ ಬಿಡ್ಲಿಕ್ಕೆ ಆಗೋದಿಲ್ಲ, ಆಗಂಗಿಲ್ಲ ಅವನಿಗೆ. ಒಂದ್ಸಲ ಅಂತಾನೆ ಸಾಹೇಬ್ರ ಪ್ಲಾಸ್ಟಿಕ್ ಬಂದಾಗ್ಯಾರ, ಏನ್ ಬಿಡಪ್ಪ ನಾ ಏನೂ ತಂದಿಲ್ಲ ಅಂತ ಕೊಡ್ತಾನೆ. ಹಿಂಗಾಗದಲ್ಲ, ಇದನ್ನ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಪ್ಲಾಸ್ಟಿಕ್ ಅನ್ನ ನಾವು ಬಿಡ್ತೀವಿ, ಅದು ಅಂಗಡಿಯ ಸಿಗ್ತದೋ ಬಿಡ್ತಿರ್ತಿಲ್ಲ. ಪ್ರತಿಯೊಬ್ಬರು ನಾವು ಹಿಂಗ ಅನ್ಕೊಂಡ್ರೆ ಏನಾಗುತ್ತೇಳು, ಈ ಪ್ಲಾಸ್ಟಿಕ್ ಕಸ ಶೇಖರಣೆ ಆಗೋದು ಕಡಿಮೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಏನಂತಂದ್ರೆ, ನಾವು ರೋಡ್ ಅಂತಂದ್ರೆ ಏನ್ ತಿಳ್ಕೊತೀವಿ ಗೊತ್ತಿಲ್ಲ, ಎಲ್ಲಿ ಸಿಕ್ಕಲೆ ಸಿಕ್ಕಂಗ ಉಗುಳೋದು. ಅದಂತೂ ಬಹಳ ಹೇಸಿಗೆ ಬರ್ತದಪ್ಪ ರಾಜಣ್ಣ ನನಗರೆ. ಎಲ್ಲರೇ ಹೊಂಟಾಗ ಏನಾರ ನೋಡ್ಬೇಕು ಅಂತ ನೋಡಿದಾಗ ಕಣ್ಣಿಗೆ ಕಾಣಿಸ್ತು ಅಂತಂದ್ರೆ ಇಷ್ಟು ಮೈ ಜುಮ್ ಜುಮ್ ಅನಿಸ್ತದ, ಬಹಳ ಬಹಳ ಹೇಸಿಗೆ ಬರ್ತದ ನೋಡ. ಹೌದಿಲ್ಲ, ಅದ ಹೆಂಗ್ ಹೇಳ್ಬೇಕು ಮಾಡ್ಬೇಕು ಗೊತ್ತಿಲ್ಲ ನೋಡೋದು. ಅದ್ರಾಗ ವಿಶೇಷವಾಗಿ ಈ ಗುಟ್ಕಾ ತಿಂದೇನು, ಎಲ್ಲಿ ತಿನ್ನವರು, ಜರ್ದಾ ತಿನ್ನವರು, ಅವ್ರು ಯಾಕೆ ತಿಂತಾರೋ ಯಾಕೆ ಉಗಿತಾರೋ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲ, ತಿಂದು ರೋಡಿನ ಮೇಲೆ ಯಾಕೆ ಹೋಗಿತ್ತು, ಮತ್ತೆ ಎಲ್ಲಿ ಹೋಗಿತ್ತಾರ? ಅಲ್ಲ, ನಾ ಹೇಳಿದ ಶೋಭಕ್ಕ, ರೋಡು ನಮ್ಮ ಒಬ್ಬರು ಸಲುವಾಗಿ ಇರೋದಿಲ್ಲ. ಹೌದು, ಸಾರ್ವಜನಿಕ ರೋಡು, ನೂರಾರು ಮಂದಿ ಸಾವಿರಾರು ಮಂದಿ ತಿರುಗಾಡುವಂತ ಜಾಗ. ಹೌದು, ನನಗಲ್ಲಿ ಹೊಲಸು ಮಾಡ್ಲಿಕ್ಕೆ ಏನ್ ಅಧಿಕಾರ ಅದ, ಯಾರ ಅಧಿಕಾರ ಕೊಟ್ಟು ಅಂತ ನಾ ವಿಚಾರ. ಅಷ್ಟು ವಿಚಾರ ಮಾಡುವಂತ ಪ್ರಜ್ಞಾವಂತರ ನಮ್ಮಲ್ಲಿ ಹುಟ್ಕೊಂಡಿಲ್ಲ ಅಂತ ಅನಿಸ್ತದಪ್ಪ. ಅಂದ್ರೆ ಕಡಿಮರ ಬಹಳ ಬಹಳ ಕಡಿಮೆ, ಬೆರಳ ಎಣಿಕೆ ಅಷ್ಟು ಅಂತ ಅನ್ಬಹುದೇನೋ. ಹೌದಲ್ಲ, ಅಂತಂದ್ರೆ ನಾನದನ್ನು ಎಲ್ಲನ ಶೋಭಕ್ಕೆ, ನಾವು ಮನೆಗೆ ಎಲ್ಲರೂ ಸಿಕ್ಕ ಸಿಕ್ಕಲ್ಲಿ ಉಗಿತೀವಿ ನಾವು. ಹೌದು, ಹಂಗೆ ನಾವು ಹೊರಗೆ ಬಂದಾಗ ಸಹಿತ ನಮ್ಮ ನಾಗರಿಕ ಪ್ರಜ್ಞೆಯನ್ನ ಮೆರೆದು ನಾವು ರೋಡ್ ಮೇಲೆ ಉಗುಳ್ಬಾರ್ದು. ಅಲ್ಲ, ಅವರಿಗೆ ಆ ಚಟನೆ ಇತ್ತು ಅಂತಂದ್ರೆ ಮನೆಯೊಳಗೆ ಮಾಡ್ಕೊಳ್ಳಿ ಅವ್ರ ಚಟಗಳು. ಈಗ ಹೊರಗೆ ಬಂದಾಗ ಎಲ್ಲರ ತಿಂದು ಎಲ್ಲರೂ ಉಗಿತೀನಿ ಅಂತಂದ್ರೆ ನೋಡೋರಿಗೆ ಎಷ್ಟು ಅಸಹ್ಯ, ನಮ್ಮ ರೋಡ್ಗಳು ಎಷ್ಟು ಅಸಹ್ಯ ಆಗ್ತವ, ಏನ್ ವಿಚಿತ್ರ ಆಗ್ತದ ಅದು. ಆಮೇಲೆ ಸ್ಮೆಲ್ ಎಷ್ಟಪ್ಪ ಅದ್ರದ್ದು. ಆಮೇಲೆ ಅದ್ರಾಗ ವಿಶೇಷವಾಗಿ ಮಳಿ ಏನಾದ್ರೂ ಬಂತು, ಅವಾಗೇನಾಗುತ್ತೆ, ನಮ್ ರೋಡು, ನಮ್ಮ ಓಣಿ, ನಮ್ಮೂರು, ನಮ್ಮ ದೊಡ್ಡೂರು ಎಲ್ಲ ಹೊಲಸ. ಇದಕ್ಕ ನಾವು ಎಷ್ಟು ಮಟ್ಟಿ ಕಾರಣ ಆಗ್ತೀವಿ? ಹೌದ್ರಿ, ಯಾಕಂದ್ರೆ ಸರ್ಕಾರ ತಮ್ಮದೇ ಆದ ವ್ಯವಸ್ಥೆ ಪ್ರಕಾರ ಕಸ ಕಲೆಕ್ಟ್ ಮಾಡಬೇಕು, ಒಯ್ಬೇಕು, ಅದೆಲ್ಲ ಮಾಡ್ತಿರ್ತಾರೆ. ಅದನ್ನೂ ಒಂದು ಸಿಸ್ಟಮ್ ಅದ. ಸಿಸ್ಟಮ್ ಅವ್ರು ಮಾಡೋಂಗ್ ಮಾಡ್ತಿರ್ತಾರೆ. ಆ ಸಿಸ್ಟಮ್ ಅನ್ನ ಓವರ್ಲೋಡ್ ಆಗಿ ನಾವೇನ್ರ ಮಾಡ್ಲಿಕ್ಕೆ ಹೋದಾಗ ಯಾವ ಸಿಸ್ಟಮ್ ಅನ್ನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಹೌದು. ಎಲ್ಲರೂ ತಮ್ಮನ್ ತಾವ್ ತಿಳ್ಕೊಂಡ್ ಕೆಲಸ ಮಾಡುವಂತದ್ದು ಇರ್ತದ, ಸರ್ಕಾರನೇ ಮಾಡಬೇಕು ಅಂತ ಅನ್ನೋದು ಅಲ್ಲ ಇಲ್ಲಿ. ಹೌದಲ್ಲ, ಈಗ ನಾವು ನಮ್ಮನೆ ಸ್ವಚ್ಛ ಇಟ್ಕೋತೀವಿ ಅಂದ್ಮೇಲೆ ನಮ್ಮ ಓಣಿ ನಮ್ಮ ಊರು ಅನ್ನೋದನ್ನು ಬೇಕಲ್ಲ ಅಲ್ಲಿ. ಅದಕ್ಕ ಈ ಒಂದು ರೋಡ್ ಮೇಲೆ ಉಗುಳೋದು, ಈ ಕಚೇರಿ ಒಳಗೆ ಮೂಲಿ ಮೇಲೆ ಉಗುಳೋದು, ಇವೆಲ್ಲಾನು ಬಿಡಬೇಕು. ಏನಾಗುತ್ತೆ, ಬೇರೆಯವ್ರು ನಮ್ಮ ಊರಿಗೆ ಬಂದ್ರು, ನಮ್ಮ ಕಚೇರಿಗೆ ಬಂದ್ರು ಅಂದ್ರೆ ನಮ್ಮನ್ನ ಅಳದ್ ಬಿಡ್ತಾರ ಅವ್ರು. ಏನ್ ಇವ್ರ ಸಂಸ್ಕೃತಿ ಅದ? ಗಾಡಿ ಮೇಲೆ ಉಗುಳದ ಸಂಸ್ಕೃತಿ ಏನು? ರೋಡ್ ಮೇಲೆ ಉಗುಳ ಸಂಸ್ಕೃತಿ ಏನಿದು ಅಂತಂದ್ರ ನಮ್ದು ಏನ್ ಮರ್ಯಾದೆ ಉಳಿತದೆ? ಆಮೇಲೆ ಶೋಭಕ ಇನ್ನೊಂದು, ನಂಗೆ ಇವತ್ತು ಇಂಥ ವಿಚಾರ ಬಹಳ ವಿಚಾರ ಬರ್ಲಿಕ್ಕೆ. ಯಾಕೋ ಇನ್ನೊಂದ್ ಏನಂತಂದ್ರ ಈ ನೋಟ್ ಅವ. ಹೌದು, ನೋಟ್ ಎದಕ್ ಅದಾವ ನಮಗೆ? ಚಲಾವಣೆ ಮಾಡ್ಲಿಕ್ಕೆ. ಚಲಾವಣೆ ಮಾಡಿ ಏನೋ ಸಾಮಾನು ಖರೀದಿ ಮಾಡಬೇಕು, ಸಾಮಾನು ಕೊಡಬೇಕು, ಇನ್ನೊಬ್ರಿಗೆ ಏನೋ ಮಾಡ್ಲಿಕ್ಕೆ ನಮ್ಮೊಂದು ವ್ಯವಹಾರಕ್ಕೆ ನೋಟ್ ಅಂತ ಮಾಡಿರ್ತಾರೆ. ಆ ನೋಟಿನ ಮೇಲೆ ಸಿಕ್ಕಾಪಟ್ಟಿ ಬರೀತಾರೆ. ಖರೇ, ಅದೇ ಅಂದಂಗ ಈಗ ಅದನ್ನ ಬ್ಯಾನ್ ಮಾಡ್ಯಾರ ಅಂತಲ್ಲಪ್ಪ, ರೋಡ್ ನೋಟ್ ಮೇಲೆ ಬರೆಯೋದು ಅಂತಂದ್ರ ತಿಳುವಳಿಕೆ ಕೊಟ್ಟರು ಎಲ್ಲ ಆಯ್ತು, ಕೇಳಿ ಜನ ತಿಕ್ಕೊಂಡು ಈಗ RBI ದವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಬ್ಯಾನ್ ಮಾಡ. ಏನಾರ ಬರ್ದಿದ್ದಿತ್ತು ಅಂದ್ರೆ ಆ ನೋಟ್ ಏನ ನಡೆಯಂಗಿಲ್ಲ ಅಂತಲ್ಲ. ನೋಟ್ ನಡೆಯದಷ್ಟೇ ಅಲ್ಲ, ATM ನ ನೀ ಏನಾರ ಡಿಪಾಸಿಟ್ ಮಾಡ್ಲಿಕ್ಕೆ ಹೋದ್ರೆ ತಗೊಳೋದಿಲ್ಲ, ಅದನ್ನು ತಗೊಳಂಗಿಲ್ಲ, ತಗೊಳೋದಿಲ್ಲ ಈಗ. ಓಹೋ, ಅಂದ್ರೆ ಇಲ್ಲಿ ಮಟ್ಟ ಆ ಟೆಕ್ನಾಲಜಿ ಡೆವಲಪ್ ಮಾಡ್ಬಿಟ್ಟು. ಖರೇನೆ, ಮತ್ತೆ ಅದಕ್ಕೆ ನಾನು ಇದನ್ನು ಬರೀಬೇಕಂದ್ ನಿಮ್ಗೆ ಖಾಯಶ್ ಆಗದಲ್ಲ, ಮನ್ಯಾಗ ಪೇಪರ್ ಇರೋದಿಲ್ಲ. ಪೇಪರ್ ಬೇಕಾದಂಗ್ ತಗೊಳ್ರಿ, ಬರೀರಿ, ಎಲ್ಲ ಹೋಗ್ಬೇಕಾದಾಗ ಬರೆಯೋದ್ ನೆನಪಾಯ್ತು ಅಂತಂದ್ರೆ ಅಲ್ಲೇ ಒಂದ್ ಪೇಪರ್ ತಗೋರಿ, ತಗೊಳ್ರಿ, ಅದ್ರ ಮೇಲೆ ಹೆಸರು ಬರೀತಾರ, ಏನ್ ಬೇಕಾದ್ ಬರ್ಕೋ. ಆಮೇಲೆ ನೋಟ್ಗಳು ಎಷ್ಟು ಅಂತ ಬರೀತಾರ. ಹೌದಾ, ಅದು ಬಂಡಲ್ ಒಂದ್ ಇರ್ತದ ನೋಡು, ಆ ಬಂಡಲ್ ಮೇಲೆ ನಂಬರ್ ಬರ್ದಿರ್ತಾರೆ, 52 68 108 ಇಂತವೆಲ್ಲ ಬರೀತಾರೆ. ಹೌದ್ ಹೌದ್, ಇಂಥವನ್ನ ನಾವು ಮಾಡಬಾರ್ದು. ಯಾಕಂತಂದ್ರೆ ಏನಾಗುತ್ತೆ, ನೋಟು ಕುರುಪ್ ಆಗ್ತದೆ, ಸರಿ ಅನ್ಸೋದಿಲ್ಲ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರ, ಈ ಯಾತ್ರಾ ಸ್ಥಳಕ್ಕೆ ಹೋಗಿರ್ತೀವಿ, ಪಿಕ್ನಿಕ್ ಹೋಗಿರ್ತೀವಿ, ಅಲ್ಲಿ ಹಳೆ ಕೋಟೆ ಕೊತ್ತಲಗಳೆಲ್ಲ ಇರ್ತಾವ, ಅಲ್ಲಿನ ಹೆಸರು ಬರ್ದಿರ್ತಾರೆ. ಹೌದೌದು, ಬಹಳ ಕಡೆ ನೋಡಿನಿ ಇದಂತೂ ನಾನು. ಹೌದು, ಸ್ವಲ್ಪ ತಿರುಗಾಡೋದ ಜಾಸ್ತಿ, ಎಲ್ಲರ ಹೋದಿವಿ ಅಂತಂದ್ರೆ ಗಾಡಿನೇ ನೋಡಬೇಕು, ಎಲ್ಲರ ಒಂದು ಕಲ್ಲು ಕಾಣಿಸ್ತಾರೆ, ಆ ಕಲ್ಲಿನ ಮೇಲೆ ಅವ್ರ ಹೆಸರು ಇರ್ತದೆ, ದೊಡ್ಡ ಸಾಹಿತ್ಯ, ಬೇಕಾದವ್ರ ಹೆಸರು ಇರ್ತದೆ, ದೊಡ್ಡ ಸಾಹಿತ್ಯನೇ ಬರ್ದಿರ್ತಾರೆ. ಹೌದೌದು, ಅಂತಂದ್ರೆ ಆ ಸಾಹಿತ್ಯದ ನಮ್ಮ ಪ್ರಾವೀಣ್ಯತೆ ತೋರಿಸ್ಕೊಳ್ಳಿ ಜಾಗ ಏನದು? ನಾ ಬಂದ್ ಹೋಗಿನಿ ಅನ್ನೋದಕ್ಕೆ ಇದು ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಒಟ್ಟ ಅಂತಲ್ಲೆಲ್ಲ ಬರ್ದಿರ್ತಾರ. ನಾನಂತಾನೆ ಹಿಂಗ್ ಬರೆಯೋರು ತಮ್ಮ ಮನೆ ಗೋಡೆ ಮೇಲೆ ಎಷ್ಟು ಬರ್ಕೊಂಡಾರ, ಆತ್ಮ ಪರಾಮರ್ಶೆ ಅಂತೀವಲ್ಲ, ಹಂಗ ಮಾಡ್ಕೊಳ್ಬೇಕು. ಹೋದಿಲ್ಲ, ಇವೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅವ್ರು ನೋಡುವಂತ ಜಾಗ, ನಾವು ನೋಡ್ಲಿಕ್ ಹೋಗಿವಿ, ನಮ್ದಾದ್ಮೇಲೆ ಇನ್ನು ಮುಂದೆ ಬರೋರು ಇರ್ತಾರ, ಮುಂದಿನ ಪೀಳಿಗೆ ಬರೋರು ಇರ್ತಾರ, ಮತ್ತೆ ಹಿಂಗ ನಾವು ಬರ್ಕೊಂಡ್ರೆ ಕುರುಪ್ ಮಾಡಿದ್ರೆ ಅವ್ರು ಏನ್ ನೋಡ್ಬೇಕು, ಏನ ಬಿಲ್ಡಿಂಗ್ ನೋಡ್ಬೇಕು ಅಥವಾ ನಾವು ಬರ್ದಿದ್ ನೋಡ್ಬೇಕ? ಅದು ಬಿಲ್ಡಿಂಗ್ ನೋಡೋದಕ್ಕಿಂತ ಮೊದ್ಲು ಅವೇ ಕಾಣಿಸಿರ್ತಾವ, ಕಣ್ಣಿಗೆ ಬೀಳ್ತಾವಲ್ಲಪ್ಪ ಅವು. ಕಣ್ಣಿಗೆ ಅವನು ಮನುಷ್ಯಂದ ಏನಂತಂದ್ರೆ ಕೆಟ್ಟದ್ದು ಚಲೋ ಬೀಳ್ತದೆ, ಜಲ್ದಿ ಬೀಳ್ತಾವ ಅವು. ಎಲ್ಲಿ ಏನ್ ಬರ್ದಾರ ಅಂತ ಅದೇ ಚಂದ ಕಾಣಿಸ್ತದ. ಇದು ಬಿಡು, ಅದು ಚಂದ ಕಾಣಿಸೋದಕ್ಕಿಂತನು ಆದ್ರೆ ಅಲ್ಲಿ ಯಾವಾಗ ಮಾಡಿರ್ತಾರ ಅನ್ನೋದೇ ಗೊತ್ತಾಗಂಗಿಲ್ಲ. ಆಮೇಲೆ ಇನ್ನೊಂದು ತಪ್ಪಿನೂ ನೀನ್ ಕಣ್ಣಿಗೆ ಬಿತ್ತಂತ. ಹೌದೌದು, ಏ ನಾನಂತ ಅಂತದಕ್ಕೆ ಸಪೋರ್ಟ್ ಮಾಡೋದೇ ಇಲ್ಲ, ಮಾಡೋದಿಲ್ಲ. ಆದ್ರೆ ಹೇಳಿದ್ರ ಬಹಳ ಮಂದಿ ಜಗಳಕ್ಕೆ ನಿಂದಿರ್ತಾರ. ಹಾ, ಕೆಲವೊಂದ್ಸರಿ ಹಂಗನು ಆಗ್ತಾವ. ಇದು ನಿಮ್ದೇನ್ರಿ? ಹೌದು, ಸರ್ಕಾರಿ ಜಾಗ ಅದ. ಸರ್ಕಾರಿ ಜಾಗದ್ರಪ್ಪ, ಹಳೆ ಗುಡಿ ಅದ, ನಾವ್ ಬರೀತೀವಿ. ಹೌದೌದು, ನಿಮ್ಗೇನಾಗದ ಹಿಂಗ್ ಜಗಳಾಡೋರು ಬಹಳ ಮಂದಿ. ಖರೇ, ಯಾವ್ದೇ ಒಂದು ಕೆಟ್ಟ ಕೆಲಸ ಮಾಡಬೇಡ್ರಿ ಅಂತಂದಾಗ ಅವ್ರಿಗೆ ಸಿಟ್ಟು ಬರ್ತದೆ, ಸಿಟ್ಟು ಬಂದ್. ಅದಕ್ಕೆ ಇವೆಲ್ಲ ನಾವು ನೋಡ್ಬೇಕಲ್ಲ. ಅಲ್ಲ, ನಾವು ನೋಡಿಲ್ಲ ಅಂತಂದ್ರ ನಮಗಾಗಿರುವಂತದ್ದು ಬೇರೆ ಯಾರು ನೋಡ್ತಾರ? ಆಮೇಲೆ ಇದ್ರ ಜೊತೆ ಇನ್ನೊಂದು ವಿಚಾರ ಬರ್ತದೆ. ಮತ್ತೆ ಯಾವ್ದಪ್ಪ ಏನಂತಂದ್ರ, ಏನೇನು ವಿಚಾರ ಮಾಡ್ಕೊಂಡ್ ಬಂದಿ ಬಂದಿ ಇವತ್ತೆ? ಈ ನೀರ್ ಏನದಲ್ಲ, ಹೌದು, ಈ ನಿಸರ್ಗದಾಗಿರುವಂತದ್ದು ಒಂದು ಅತ್ಯಮೂಲ್ಯವಾದಂತ ಒಂದು ಸಂಪತ್ತು, ನೈಸರ್ಗಿಕವಾಗಿರುವಂತದ್ದು. ಪ್ರತಿಯೊಬ್ಬರಿಗೂ ನೀರ್ ಬೇಕು, ಪ್ರತಿಯೊಂದು ಜೀವಿಗೆ ನೀರ್ ಬೇಕು, ಪಕ್ಷಿ ಪ್ರಾಣಿಗಳೆಲ್ಲರಿಗೂ ನೀರ್. ಗಿಡ ಮರ ಈ ಪೃಥ್ವಿ ಮೇಲೆ ಏನೇನದ ಎಲ್ಲದಕ್ಕೂ ನೀರ್ ಬೇಕು. ಆದ್ರೆ ನಾವು ಬಹಳಷ್ಟು ಸಲ ನೀರನ್ನ ನಾವು ಬಹಳ ತುಚ್ಛವಾಗಿ ನೋಡ್ತೀವಿ, ಹಾಳ ಮಾಡ್ತೀವಿ. ಯಾವಾಗ ಅದ್ರ ವ್ಯಾಲ್ಯೂ ಗೊತ್ತಾಗ್ಲಾರ್ದಾಗ, ಯಾವಾಗ ನಮ್ಮಲ್ಲಿ ನಾ ಸಾಕಷ್ಟು ನೀರ್ ಇರ್ತಾವ, ನಮ್ಗ ಅವಾಗ ಎಷ್ಟ್ ಚಲ್ಲಿ ಗೊತ್ತಾಗೋದಿಲ್ಲ. ಒಂದಿನ ನಳ ಬಂದಾಗ್ಲಿ ಅವಾಗ ಅವತ್ತೆ ಚಾಲು ಆಗ್ತದ, ಸ್ವಲ್ಪ ನೋಡಿ ಖರ್ಚು ಮಾಡೋದು. ಖರ್ಚು ಮಾಡಿ ಇದನ್ನ ದಿನನಿತ್ಯ ಮಾಡ್ಕೊಂಡ್ರೆ ಹೆಂಗಾಗ್ತದೆ? ಹೌದಲ್ಲ, ಹೌದು ಹೌದು. ನಾವು ದಿನನಿತ್ಯ ನೋಡ್ಕೊಂಡು ಎಷ್ಟು ಬೇಕು ಅಷ್ಟೇ ನೀರು ಉಪಯೋಗ ಮಾಡಿಕೊಂಡು, ಈಗ ಹೊಲದಾಗೂ ಇರುತ್ತೆ ಅಂತ ಇಟ್ಕೊಂಡು, ಹೊಲದಾಗ ನೀರ್ ಬಿಟ್ಟಿರ್ತಾರೆ, ನೀರ್ ಬಿಟ್ಟು ಯಾರ್ದ್ರ ಜೊತೆ ಮಾತಾಡ್ಕೊತ ನಿಂತಿರ್ತಾರೆ. ಬೆಳೆಗಳಿಗೆ ಎಷ್ಟು ನೀರ್ ಬಿಡಬೇಕು ಅಂತ, ಎಷ್ಟು ಬೇಕು ಅಷ್ಟೇ ಬಿಡಬೇಕು. ನೀರ್ ಇವತ್ತು ಬಂದಂತ ಹೆಚ್ಚಿಗೆ ಬಿಟ್ರೆ ಬೆಳೆನೂ ಹಾಳಾಗ್ತದಲ್ಲ, ಅದು ಅಜೀರ್ಣ ಆಗ್ತದೆ, ಭೂಮಿ ಕೆಡತದ, ಭೂಮಿ ಕೆಡತದ. ಆಮೇಲೆ ಇಲ್ಲಾಂದ್ರೆ ಕೆಲವೊಂದು ಹಳ್ಳ ಕರ್ಕೊಂಡು ಹೋಗ್ತಿರ್ತಾವ, ಅದು ನೀರ್ ಹಾಳಾಗ್ತದೆ. ಈ ರೀತಿ ನಾವು ಯಾವುದೇ ಒಂದು ನಿಸರ್ಗದ ಸಂಪತ್ತು ಅನ್ನೋದು ನೈಸರ್ಗಿಕವಾಗಿ ಬಂದಿರೋದಿಲ್ಲ, ಅದನ್ನ ನಾವು ಉಳಿಸ್ಬೇಕು. ಬೆಳೆಸಬೇಕು. ಎಲ್ಲಿ ಬೆಳೆಸ್ಲಿಕ್ಕೆ ಸಾಧ್ಯದ ಅಲ್ಲಿ ಬೆಳೆಸಬೇಕು, ಎಲ್ಲಿ ಉಳಿಸ್ಲಿಕ್ಕೆ ಸಾಧ್ಯದ ಅಲ್ಲಿ ಉಳಿಸ್ಬೇಕು. ಉಳಿಸಿದ್ರೆ ಅದು ಬೆಳೆಸಿದಂಗೆ ಆಗ್ತದೆ. ಹೌದು, ನಾವು ಹನಿ ಹನಿ ಹನಿ ನೀರು ಉಳಿಸಿದ್ರೆ ಬೆಳೆಸಿದಂಗೆ ಆಗ್ತದೆ. ಅದಕ್ಕೆ ಈ ಬ್ಯಾಸಿಗೆ ಒಳಗೆ ನೋಡ ನೀರಿನ ಮಹತ್ವ ಗುರುತ. ಹೌದು, ಖರೇನೆ. ಹೌದು, ಈ ಬ್ಯಾಸಿಗೆ ಒಳಗ ಎಲ್ಲಾ ಕಡೆನು ಎಷ್ಟ್ ನೀರ್ ಅದಾವ ಅಂದ್ರೂ ಅವಾಗ ಸ್ವಲ್ಪ ಇಲ್ಲ ಸ್ವಲ್ಪ ತ್ರಾಸ ಆಗೋದೇ ಅದ. ಇನ್ನೊಂದ್ ಶೋಭಕ, ಮೊನ್ನೆ ನಾವೊಬ್ಬರು ಮನ್ಯಾಗ ನೋಡಿದೆ, ಏನಂತಂದ್ರೆ ದೊಡ್ಡೂರಾಗ ಎಲ್ಲರೂ ಮಾಡ್ಬೇಕಂತ ನನಗನ್ನಿಸ್ತದ. ಕೆಲವೊಬ್ರು ಮಾಡ್ಯಾರ ಇಲ್ಲಂತಿಲ್ಲ. ಈ ಮಾಳಿಗೆ ಮೇಲ ಒಂದು ಬೊಗಣೆಗ ನೀರ್ ಹಾಕ್ಯಾರ, ನೀರ್ ಹಾಕಿಟ್ ಮಾಳಿಗೆ ಮೇಲೆ ಪಕ್ಷಿ ಬರ್ತವ, ನೀರ್ ಕುಡಿತಾವ, ಹೋಗ್ತಾವ. ಹೌದು, ಖರೆ ಅದ. ಆಮೇಲೆ ಇನ್ನೊಂದು ಬಾಜು ಏನ್ ಮಾಡ, ಇನ್ನೊಂದು ಪಾತ್ರೆ ಒಳಗ ಒಂದಿಷ್ಟು ಅಕ್ಕಿ ಕಾಳು ಇವೆಲ್ಲ ಹಾಕಿಟ್ಟು. ಹೌದು, ಅವ್ರ ಮನೆ ಮೇಲೆ ಎಷ್ಟು ಪಕ್ಷಿಗಳು ಅಂತೀವ. ಪಕ್ಷಿ ಸಂಕುಲ ಸೇವ್ ಮಾಡಿದಂಗ, ಅವರಿಗೆ ಸೇವ್ ಮಾಡಿದಂಗ ಒಂದು. ಆಮೇಲೆ ಈಗ ಬ್ಯಾಸಿಗೆ ಒಳಗೆ ನಮಗ ನೀರಿನ ಸಮಸ್ಯೆ. ಹೌದು, ಇನ್ ಪಕ್ಷಿಗಳಿಗೆ ಯಾರು ನೀರ್ ಕೊಡ್ಬೇಕು? ಹೌದು, ಅವಕ್ಕೆ ಎಲ್ಲಿ ನೀರ್ ಸಿಗ್ಬೇಕು?